ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಪಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿಯ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯ ತೆಂಗಿನ ಉತ್ತಮ ಬೇಸಾಯ ಕ್ರಮಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನೀವು ಕೂಡ ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ತಜ್ಞರಿಂದ ಸಲಹೆಯನ್ನ ಹಾಗೂ ಸಮಾಧಾನವನ್ನ ಪಡೆದುಕೊಳ್ಳಬಹುದು. ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆ ಒಂದು ಪ್ರಮುಖವಾದಂತಹ ಜಿಲ್ಲೆ. ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ತೆಂಗಿನ ಸಾಗುವಳಿಯನ್ನ ಮಾಡಲಾಗುತ್ತೆ. ಕಳೆದ ಅನೇಕ ವರ್ಷಗಳಿಂದ ಅನೇಕ ಕೃಷಿಕರ ಕೈಯನ್ನ ಹಿಡಿದಿರತಕ್ಕಂಥದ್ದು ತೆಂಗಿನ ಬೆಳೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆರ್ಥಿಕವಾಗಿ ತೆಂಗಿನ ಬೆಳೆಗಾರರು ಸಬಲರಾಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ಇತ್ತೀಚೆಗೆ ತೆಂಗಿಗೆ ಅನೇಕ ರೋಗ ಹಾಗೂ ಕೀಟಗಳು ಬಂದಂತಹ ಪರಿಣಾಮದಿಂದಾಗಿ ಅನೇಕ ಕೃಷಿಕರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈ ಒಂದು ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿ ಕೊಡಬೇಕು, ಮತ್ತು ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ತಪ್ಪುಗಳನ್ನು ನಮ್ಮ ಕೃಷಿಕರು ಮಾಡ್ತಾ ಇದ್ದಾರೆ, ಉತ್ತಮವಾದಂತಹ ಬೇಸಾಯ ಕ್ರಮಗಳು ಯಾವ್ಯಾವು, ಅದನ್ನು ಯಾವ ರೀತಿಯಲ್ಲಿ ನಾವು ಅಳವಡಿಕೆಯನ್ನು ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಹಾಗೂ ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಹೆಚ್ ಆರ್ ಯೋಗೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಸ್ತೆ. ತೆಂಗು ನಮ್ಮ ಜಿಲ್ಲೆಯ ಒಂದು ಪ್ರಮುಖವಾದಂತಹ ತೋಟಗಾರಿಕೆ ಬೆಳೆ. ಹೌದು ಸರ್. ಪರಿಸ್ಥಿತಿ, ನಮ್ಮ ಜಿಲ್ಲೆಯ ಒಂದು ಪರಿಸ್ಥಿತಿ ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೇಗಿದೆ? ಸರ್, ಈಗ ನಮ್ಮ ತೆಂಗು ಬೆಳೆ ಈಗಾಗಲೇ ನಮ್ಮ ರೈತರ ಮಧ್ಯೆ, ಬೆಳೆಗಾರರ ಮಧ್ಯೆ ಕಲ್ಪವೃಕ್ಷ ಅಂತ ಕರೆಸ್ಕೊಳ್ತಾ ಇದೆ. ಅದು ಕಲ್ಪವೃಕ್ಷ ತೆಂಗು ನಮ್ಮ ಜಿಲ್ಲೆಯಲ್ಲಿ ಸುಮಾರು 118,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ತೆಂಗು ಬೆಳೆಯನ್ನು ಬೆಳೀತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ತೆಂಗು ಬೆಳೆಯನ್ನು ನಮ್ಮ ಅತಿ ಸಣ್ಣ ರೈತರು ಹೆಚ್ಚಿಗೆ ಬೆಳೀತಾ ಇದ್ದಾರೆ. ಅವರು ಈ ತೆಂಗಿನ ಬೆಳೆಯ ಮೇಲೆ ಅವರ ಜೀವನ, ಆರ್ಥಿಕತೆಗೆ ಮತ್ತು ದಿನನಿತ್ಯದ ಅವರ ಚಟುವಟಿಕೆಗಳಿಗೆ ಅವಲಂಬಿತರಾಗಿದ್ದಾರೆ. ತೆಂಗು ಬೆಳೆ ಅವರ ಆರ್ಥಿಕತೆಯನ್ನು ಸಬಲೀಕರಣ ಮಾಡಲಿಕ್ಕೆ ಒಂದು ಪ್ರಮುಖವಾದಂಥ ಒಂದು ಸಾಧನ, ಒಂದು ತೋಟಗಾರಿಕಾ ಬೆಳೆ. ಆ ನಿಟ್ಟಿನಲ್ಲಿ ನಾವು ಪ್ರಮುಖವಾಗಿ ತೆಂಗು ಬೆಳೆಯನ್ನು ಇವತ್ತು ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿದೆ. ತೆಂಗು ಏನು ವಸ್ತಿಲ್ಲ, ನಮ್ಮ ಪೂರ್ವಜರ ಕಾಲದಿಂದ ನಾವು ಅದನ್ನು ಬೆಳೀತಾ ಬರ್ತಾ ಇದ್ದೇವೆ. ಆದರೆ ಪೂರ್ವಜರ ಕಾಲದಲ್ಲಿ ಬೆಳೀತಾ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ಬೆಳೆಗೂ ಈಗ ಇರುವಂತಹ ಬೆಳೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಮತ್ತು ಸಾಕಷ್ಟು ರೈತರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ನಾವೊಬ್ಬರು ಸರ್ಕಾರಿ ಅಧಿಕಾರಿಯಾಗಿ ಮತ್ತು ತೆಂಗಿನ ಬೆಳೆಗಾರನಾಗಿ ಮಾತಾಡೋಣಾದರೆ, ಇತ್ತೀಚೆಗೆ ತೆಂಗು ಬೆಳೆಗೆ ಪ್ರಮುಖವಾಗಿ ಒಂದು 2 ಕೀಟಗಳು ಮತ್ತು 2 ರೋಗಗಳು ಹೆಚ್ಚಿಗೆ ಪ್ರಮಾಣದಲ್ಲಿ ಬಾಧಿಸ್ತಾ ಇದೆ. ಅದು ಅದನ್ನು ನಾವು ಅರ್ಥ ಮಾಡಿಕೊಂಡು ಯಾಕೆ ಈ ರೀತಿ ಆಗ್ತಾ ಇದೆ, ತೆಂಗಿನ ಬೆಳೆಗೆ ಅತಿ ಹೆಚ್ಚು ರೋಗ ಕೀಟಗಳು ಬಾಧೆ ಮಾಡೋಕ್ಕೆ ಶುರುವಾಗಿದೆಯಲ್ಲ, ಅದನ್ನು ಹೇಗೆ ನಾವು ರೈತರಿಗೆ ಹೇಗೆ ಮನವರಿಕೆ ಮಾಡಿಕೊಡಬೇಕು, ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಸರ್ಕಾರ ಮಾಡ್ತಾರೆ, ತುಂಬ ಚಿಂತನೆ ನಡೀತಾ ಇದೆ ಈಗಾಗಲೇ. ಇನ್ನೊಂದೇನಾಗಿದೆ, ಈಗಾಗಲೇ ನೋಡಿ, ನಮಗೆ ಎಲ್ಲ ಗೊತ್ತಿರೋ ಹಾಗೆ ಮುಂದಿನ ವಾರದಿಂದ ನಮ್ಮ ಬೆಳಗಾವಿ ಸೆಷನ್ ಶುರುವಾಗ್ತಾ ಇದೆ. ನಮ್ಮಲ್ಲಿ ಅನೇಕ ಮಾನ್ಯ ಶಾಸಕರುಗಳು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ತೆಂಗಿಗೆ ಇಂಥ ರೋಗ ಬರ್ತಾ ಇದೆ, ಇಷ್ಟು ಕೀಟ ಬರ್ತಾ ಇದೆ, ಇಲಾಖೆಗೆ ಮಾಹಿತಿ ಇದೆಯಾ, ಏನು ರೈತರಿಗೆ ನಾವು ಉಪಯೋಗ ಮಾಡಿಕೊಡ್ತಾ ಇದ್ದೀವಿ ಅಂತ ಸಾಕಷ್ಟು ನಮಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಗೆ ವೈಯಕ್ತಿಕವಾಗಿ ಜವಾಬ್ದಾರಿನೂ ಸಹ ಇದೆ ಅದು, ತೆಂಗಿನ ಬೆಳೆಯನ್ನು ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ. ಅದರಲ್ಲಿ ಮುಖ್ಯವಾಗಿ ನಾನು ನಮ್ಮ ಮಾತನ್ನು ಶುರು ಮಾಡೋದಕ್ಕಿಂತ ಮೊದಲು ತಮ್ಮಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮಲ್ಲಿ ಉತ್ತಮ ತೆಂಗು ಬೆಳೆಗಾರರಿದ್ದಾರೆ, ಹೌದು, ಮತ್ತು ಉತ್ತಮ ಬೇಸಾಯ ಮಾಡ್ತಾ ಬರ್ತಿದ್ದವರು ಇದ್ದಾರೆ ಅಂತ ನಾವೆಲ್ಲ ಜೊತೆಗೂಡಿ ಸಂಪರ್ಕ ಮಾಡೋಣ. ಜೊತೆಗೆ ಈ ಬೆಳೆ ಬಗ್ಗೆ ವಿಶೇಷವಾಗಿ ತಿಂಗಳಿಗೆ 1-2 ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಒಂದು ಕ್ಯಾಂಪೇನ್ ಮೋಡ್ನಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅದರಿಂದ ನಾವು ನಮ್ಮಲ್ಲಿ ಬೇಡಿಕೆ ಏನಂತ ಹೇಳಿದ್ರೆ ಅದನ್ನು ಮಾಡಿಕೊಡೋಣ ಅಂತ ಮಾಡಿ ಕೊಡಿ ಅಂತ, ಒಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಖಂಡಿತವಾಗಿಯೂ ಆ ತರದ ಕಾರ್ಯಕ್ರಮ ನಾವು ಈಗ ಹಿಂದಿನಿಂದಲೂ ಮಾಡ್ಕೊಂಬೋದು. ಈಗ ಒಂದೂವರೆ ಎರಡು ತಿಂಗಳು ತಾವು ಹಾಸನಕ್ಕೆ ವಾಪಸ್ ಮೂರನೇ ನೇರ ಕಂಟಿನ್ಯೂಸ್ ಮಾಡೋಣ, ಮಾಡ್ತಾ ಇದೀವಿ ನಾವು ಈಗ, ಚೆನ್ನಾಗಿ ಮಾಡೋಣ ಅಂತ ಒಂದು ಬೇಡಿಕೆ. ಯಾಕೆ ಅಂತ ಅಂದ್ರೆ ಇದು ಒಂದು ರೀತಿ ನಮ್ಮ ಜಿಲ್ಲೆಯ ಒಂದು ಜೀವ ನಾಡಿಯಾದಂತಹ ಒಂದು ಬೆಳೆ, ಹಾಗಾಗಿ ಇದನ್ನ ಮುಂದುವರ್ಸೋಣ. ಕರೆಗಳು ಬರಲಿಕ್ಕೆ ಪ್ರಾರಂಭವಾಗಿದ್ದಾವೆ ನಮ್ಮ ಕೇಳುಗರ ಸಮಸ್ಯೆಗಳನ್ನು. ಅದಕ್ಕೆ ನಾನು ಒಂದು ಒಂದು ಅದಕ್ಕೆ ಪ್ರಶ್ನೆ ಮಾಡೋದಕ್ಕಿಂತ ಮೊದಲು ಒಂದು ಹೇಳ್ತೀನಿ, ನಾನು ಸುಧಾರಿತ ಬೇಸಾಯ ಕ್ರಮಗಳು ಅಂತ ಇಡ್ಲಿಲ್ಲ ಇಲ್ಲಿ, ಬರೀ ಉತ್ತಮ ಬೇಸಾಯ ಕ್ರಮಗಳು ಅಂತ ಇಟ್ಟೋದಲ್ಲಿ ಹೆಡ್ಡಿಂಗ್ ನ. ಅದೇನಕ್ಕೆ ಅಂತ ತಮ್ಗೆ ಎಕ್ಸ್ಪ್ಲೈನ್ ಮಾಡೋಕಾಗಿದೆ. ನಾನು ನಮ್ಮ ಕೇಳುಗರಿಗೆ ನಮ್ಮ ತೆಂಗು ಬೆಳೆಗಾರರಿಗೆ ವಿವರಣೆ ಕೊಡಬೇಕಾಗಿದೆ. ಕೊಡೋಣ ಸರ್. ಈಗ ಕರೆಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದ್ದಾವೆ, ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಮಾಹಿತಿ ಕೊಡ್ತಾ ಹೋಗೋಣ. ನಮಸ್ತೆ. ನಮಸ್ತೆ ಸರ್, ನಾನು ಗಿಡ್ಡೇಗೌಡ ನಿಟ್ಟೂರಿನಿಂದ. ನಮಸ್ತೆ ಸರ್, ಮಾತಾಡಿ ಸರ್ ಗಿಡ್ಡೇಗೌಡ. ಸರ್ ನಾವು ಕೊಕ್ಕು ಹಾಕಿದ್ವಿ. ಹೌದೌದು, ಹೇಳಿ ಹೇಳಿ ಹೇಳಿ ಕೊಡ್ರಿ. ಒಂದೊಂದು ಸಾಲು ಕೊಕ್ಕು ಹಾಕಿದೀವಿ. ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಏನಾದ್ರೂ ಆಗುತ್ತಾ? ಅದಕ್ಕೆ ಹಸಿರೆಲೆ ಗೊಬ್ಬರಕ್ಕೆ ನನಗೆ ಡೈಂಚ ಬೀಜ ಬೇಕು. ಈಗ ಗೌಡ್ರೆ, ತಾವೇನು ನಾವೇನು ಅತಿ ಹೆಚ್ಚು ಹೇಳಬೇಕಾಗಿಲ್ಲ, ತಾವು ಅನುಭವಿ ರೈತರು. ಈಗಾಗಲೇ ಸಾಕಷ್ಟು ವರ್ಷದಿಂದ ಒಂದು ಸಾವಯವ ಬೇಸಾಯ ಪದ್ಧತಿಯಲ್ಲಿ ತಾವು ತೋಟವನ್ನು ಮಾಡ್ತಾ ಬರ್ತಾ ಇದ್ದೀರಿ, ಮತ್ತು ಅನೇಕ ರೈತರಿಗೆ ತಾವು ಮಾರ್ಗದರ್ಶಕರಾಗಿದ್ದೀರಿ. ಸೊ ತೆಂಗಿನಲ್ಲಿ ಕೋಕೋ ಬೆಳೆದಂತೂ ಕೋಕೋವನ್ನು ಅಂತರ ಬೆಳೆಯಾಗಿ ಬೆಳೆಯುವಂಥದ್ದು ಒಂದು ಉತ್ತಮ ಕ್ರಮ, ಅದನ್ನು ತಾವು ಮಾಡಿದ್ದೀರಿ. ಮತ್ತು ಕೋಕೋಯಿಂದ ಫಸಲನ್ನು ಸಹ ತಾವು ತಗೊಳ್ತಾ ಇದ್ದೀರಿ. ಕೋಕೋ ತೆಂಗಿನ ಮಧ್ಯೆ ಹಾಕೋದ್ರಿಂದ ಖಂಡಿತವಾಗಿಯೂ ಯಾವುದೇ ರೀತಿಯ ನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಬರೋದಿಲ್ಲ. ಯಾಕೆಂದ್ರೆ ಅದ್ರದ್ದು ಕೋಕೋ ಬೆಳೆದು ಎಲೆಗಳು ಉದುರುತ್ತವಲ್ಲ, ಉದುರಿ ಅಲ್ಲೇ ಕರಗ್ತವೆ, ಮತ್ತೆ ಅದರಿಂದ ಹೌದೌದು ಅದು ಹ್ಯೂಮಸ್ ಅಭಿವೃದ್ಧಿ ಆಗ್ತದೆ, ಮತ್ತೆ ಅದರಿಂದ ಮಣ್ಣಿನಲ್ಲಿ ನಮ್ಮ ಎಲೆಗಳು ಚಟುವಟಿಕೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಅದರಿಂದ ನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಬರೋದಿಲ್ಲ. ತಾವು ಮುಂದುವರೆದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅದರ ಮಧ್ಯ ಯೂಶ್ವಲಿ ಕೋಕೋ ಮಧ್ಯೆ ತಾವು ಏನಾದರೂ ಈ ಹಸಿರೆಲೆ ಗೊಬ್ಬರ ಗಿಡಗಳನ್ನ ಬೆಳೆದ್ರೆ ಖಂಡಿತವಾಗಿನೂ ಜಾಸ್ತಿ ದಷ್ಟಪುಷ್ಟವಾಗಿ ಬೆಳೆಯೋದಿಲ್ಲ ಅವು, ಯಾಕೆಂದರೆ ನೆರಳು ಜಾಸ್ತಿ ಆಗಿರ್ತದೆ. ಅದರಿಂದ ಏನಾಗ್ತದೆ, ಅದು ಕಡಿಮೆ ಆಗ್ತಾ ಬೆಳವಣಿಗೆ ಕಡಿಮೆ ಆಗ್ತದೆ ಅದರದ್ದು. ಅದಕ್ಕೆ ನಾನು ಹೇಳೋದು ಏನಂತ ಹೇಳಿದರೆ, ಅವಕಾಶ ಸಿಕ್ತಾಗ ತಾವು ಹೌದೌದು ಅದಕ್ಕೆ ಅವಕಾಶ ಸಿಕ್ತಾಗ ತಾವೇನು ಮಾಡಿ, ಸನ್ನೆಮ್ ಡಯಾಂಚ ಜೊತೆಗೆ ಉರುಳಿ ಮಿಕ್ಸ್ ಮಾಡಿ ಹಾಕ್ಬಿಡಿ ಅದನ್ನ. ಹಾಗೆ ಕಳೆ ಹೌದೌದು ಅದಕ್ಕೆ ಏನ್ ಮಾಡ್ಬೋದು ನಾವು, ಅದನ್ನ ಬೆಳೆದಂತ ಸಂದರ್ಭದಲ್ಲಿ ಆ ಸೂಕ್ತ ಸಮಯದಲ್ಲಿ ಕಟ್ ಮಾಡಿ ಮಣ್ಣಿಗೆ ಮಿಶ್ರಣ ಮಾಡ್ಬಿಡಿ. ಅಲ್ಲಿಂತ ಉಳುಮೆನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದೌದು ರೋಟವೇಟರ್ ಅಲ್ಲಿ ಅದನ್ನ ಹೇಳಕೊಟ್ಟೆ ನಾನು. ಹೌದು ಬರ್ತದೆ ಬರ್ತದೆ, ಏನು ನೀವು ನೀರು ಕೊಡ್ತೀರಿ ಯಾವಾಗ ಹಾಕಿದ್ರು ಬರ್ತದೆ ನೀರು ಕೊಡೋದ್ರಿಂದ ಏನು ಸಮಸ್ಯೆ ಇಲ್ಲ. ಕೊಟ್ರೆ ಡಯಾಂಚ ಹಾಕಿ ಅಥವಾ ಸನ್ನೆಮ್ನು ಹಾಕಿ ಮಿಶ್ರಣ ಮಾಡಿ ಸ್ವಲ್ಪ ಬೇರೆ ಈ ಉರುಳಿ ಗಿಡನೂ ಹಾಕಿ ಅನುಕೂಲ ಆಗ್ತದೆ. ನೀರನ್ನು ಸೂಕ್ತ ಸಮಯದಲ್ಲಿ ಕೊಡ್ತಾ ಇರಿ, ಆ ವೆಜಿಟೇಷನ್ ಮೇಲೆ ಅದು ಉಪಯೋಗ ಆಗ್ತದೆ. ಸದ್ಯವರೆಗೆ ತೆಂಗಿನ ಗರಿನ ಪುಡಿ ಪುಡಿ ಮಾಡಿ ಅಲ್ಲಲ್ಲೇ ಹಾಕ್ಬಿಡಿ ಅದನ್ನ. ಪರ್ಮನೆಂಟ್ ಗಿಡಗಳ ಸುತ್ತ ನೀವು ಈಗ ಮಾಡೋದ್ರಿಂದ ನ್ಯೂಟ್ರಿಟೆಂಟ್, ನಮ್ದು ತೆಂಗಿನಲ್ಲಿ ಮುಖ್ಯವಾಗಿ ಬರುವಂಥದ್ದು ಪೊಟಾಷಿಯಂ ಡಿಫಿಷಿಯನ್ಸಿ, ಪೊಟಾಷಿಯಂ ಮತ್ತು ಬೋರಾಕ್ಸು, ಅವೆರಡನ್ನ ನೀವು ನಿರ್ವಹಣೆ ಮಾಡಿದರೆ ಸಾಕು. ನೀವು ಹೊರಗಡೆಯಿಂದ ಗೊಬ್ಬರ ಹಾಕೋದು ಬೇಡ, ತೆಂಗಿನ ಗರಿಗಳನ್ನೇ ಪುಡಿ ಪುಡಿ ಪುಡಿ ಪುಡಿ ಮಾಡಿ ಆ ತೆಂಗಿನ ಮರದ ಬುಡಕ್ಕೆ ಹಾಕಿದ್ರೆ ಸಾಕು, ಅದು ಕರಗಿ ಅಲ್ಲೇ ಗೊಬ್ಬರ ಆಗ್ತದೆ. ಜೊತೆಗೆ ಸನ್ನೆಂಪು ಡಯಾಂಚ ಮತ್ತು ಗಿಡಗಳನ್ನ ಹಾಕಿದ್ರು ಸಹ ಅದರಿಂದ ಬರುವಂಥದ್ದು ಮತ್ತೆ ಗೊಬ್ಬರ ಆಗ್ತದೆ. ಸೊ ವರ್ಷಕ್ಕೆ ಖಂಡಿತವಾಗಿ ನಮ್ಮ ರೈತರು ತಮ್ಮಾಗೆ ವರ್ಷಕ್ಕೆ ಒಂದೆರಡು ಬಾರಿ ಖಂಡಿತವಾಗಿ ಎರಡು ಬಾರಿ ಮಾಡ್ಬೇಕು ನಮ್ಮ ತೆಂಗಿನಲ್ಲಿ. ಸೊ ಒಂದು ತೆಂಗಿನಲ್ಲಿ ಮಾಡೋದ್ರಿಂದ ಹಸಿರಲ್ಲೇ ಗೊಬ್ಬರಗಳನ್ನ ತೆಂಗಿನಲ್ಲಿ ಬೆಳೆಯುವಂಥದ್ದು ಒಂದು ಉತ್ತಮ ಬೇಸಾಯ ಕ್ರಮ ಅದು. ಅದನ್ನ ಅವ್ರು ಖಂಡಿತವಾಗಿನೂ ಖಾಲಿ ಯಾರು ತೆಂಗಿನ ಜಮೀನನ್ನ ಯಾರೂ ಸಹ ಖಾಲಿ ಬಿಡಬಾರ್ದು, ಯಾವಾಗ್ಲೂ ಸಹ ಖಾಲಿ ಬಿಡಬಾರ್ದು. ಅದ್ರ ಮಧ್ಯೆ ಏನಾದ್ರೂ ಒಂದು ಬೆಳೆ ಬೆಳೀತಾ ಇರಬೇಕು. ಸುಮ್ಮನೆ ನಮ್ಮ ರೈತರು ಏನ್ ಮಾಡ್ತಾರೆ, ಬೆಳೆಗಾರರು ಏನ್ ಮಾಡ್ತಾರೆ, ಯಾವಾಗ್ಲೂ ಸುಮ್ಮನೆ ಉಳುಮೆ ಮಾಡಿಸ್ಬಿಡೋದು ಖಾಲಿ ಬಿಟ್ಬಿಡೋದು, ಉಳುಮೆ ಮಾಡಿಸೋದು ಖಾಲಿ ಬಿಡಿಸೋದು. ಇದರಿಂದ ತೆಂಗಿಗೆ ಹಾನಿ ಮತ್ತೆ ರೈತರಿಗೆ ಆರ್ಥಿಕ ನಷ್ಟ ಎರಡೂ ಆಗ್ತದೆ. ಸುಮ್ಮನೆ ಉಳುಮೆ ಮಾಡೋದಕ್ಕಿಂತ ವರ್ಷಕ್ಕೆ ಎರಡರಿಂದ ಮೂರು ಬಾರಿ ನೀವು ಹಸಿರೆಲೆ ಗೊಬ್ಬರ ಹಾಕಿದ್ರು ಏನು ನಷ್ಟ ಇಲ್ಲ. ಹಸಿರೆಲೆ ಗೊಬ್ಬರ ಹಾಕಿ ಅದ್ರ ಮಧ್ಯೆ ಈಗ ನಮ್ಮ ಗಿಡ್ಡೇಗೌಡರು ಹೇಳ್ದ ಹಾಗೆ ರೋಟೋವೇಟ್ರೋ ಅಥವಾ ಇದು ನಾವು ಟ್ರ್ಯಾಕ್ಟರ್ನ ಆದಷ್ಟು ಕಡಿಮೆ ಮಾಡಿ ಅದ್ರ ಬದಲಿಗೆ ನಮ್ಮದು ಹ್ಯಾಂಡ್ ರೋಟೋವೇಟ್ರೋ ಅಥವಾ ಟಿಲ್ಲರ್ ಟೈಪ್ ರೋಟೋವೇಟ್ರ್ನ ಯೂಸ್ ಮಾಡಿ ನೀವು ಅದನ್ನ ಅಲ್ಲೇ ಮಣ್ಣಿಗೆ ಸೇರಿಸಿದ್ರೆ ಹೆವಿ ಏನಾಗಲ್ಲ. ಆದ್ರೂ ನೀವು ಮಿನಿ ಟ್ರ್ಯಾಕ್ಟರ್ ಉಪಯೋಗ ಮಾಡ್ತೀರಿ, ನಿಮ್ಮನ್ನ ನೋಡಿ ಇನ್ನೊಬ್ರು ದೊಡ್ಡ ಟ್ರ್ಯಾಕ್ಟರ್ ಉಪಯೋಗ ಮಾಡ್ತಾರೆ, ಇರಲಿ ಅದೇ ಇರಲಿ. ಅದು ಜೊತೆಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಮುಖ್ಯವಾಗಿ ಗಿಡ್ಡೆಗೌಡರು ಹೇಳಿದ ರೀತಿಯಲ್ಲಿ ಮುಖ್ಯ ಒಂದು ಉತ್ತಮ ಬೇಸಾಯ ಕ್ರಮದಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ತಮ್ಮ ತೋಟದಲ್ಲಿ ವರ್ಷಕ್ಕೆ ಕನಿಷ್ಠ 2 ಗರಿಷ್ಠ 3 ಬಾರಿ ಬೆಳೆಯುವಂಥದ್ದು ಭಾಳ ಉತ್ತಮ ಕ್ರಮ. ನೀವು ಯಾವಾಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ಬೆಳೆ ಬೀಳ್ತದಲ್ಲ, ಆವಾಗಲೇ ನೀವು ಹಸಿರೆಲೆ ಗೊಬ್ಬರ ಒಂದು ಹಾಕ್ಬಿಡಿ ಒಂದು. ಅದು ನೆಕ್ಸ್ಟು ಜೂನ್ ಜುಲೈ ಆಗಸ್ಟ್ ಹೊತ್ತಿಗೆ ಮಿಶ್ರಣ ಮಾಡ್ತೀರಿ ಮಣ್ಣಿಗೆ. ಅದಾದಮೇಲೆ ಮತ್ತೆ ಸೆಪ್ಟೆಂಬರ್ ಒಂದು ಬೆಳೆ ಮಾಡಿ, ಅದು ಮತ್ತೆ ನವಂಬರ್ ಅಕ್ಟೋಬರ್ ನವಂಬರ್ಗೆ ಬರ್ತದೆ. ಅದಾದಮೇಲೆ ಸ್ವಲ್ಪ ಇನ್ನೊಂದು ಮಳೆ ಬಿದ್ದಾಗ ಅಥವಾ ನೀರಿಗೆ ನೀವು ಇನ್ನೊಂದು ಬೆಳೆ ಮಾಡಿದ್ರೆ ಒಟ್ಟು ವರ್ಷಕ್ಕೆ 2-3 ಬಾರಿ ನೀವು ಹಸಿರೆಲೆ ಗೊಬ್ಬರಗಳನ್ನ ನಿಮ್ಮ ತೋಟದಲ್ಲಿ ಬೆಳೆಸಿದ್ದೇ ಆದರೆ ಯಾವುದೇ ರೀತಿಯ ಪೋಷಕಾಂಶಗಳ ಕೊರತೆ ಆಗೋದಿಲ್ಲ, ಮತ್ತೆ ಮಣ್ಣಿನ ಆರೋಗ್ಯ ವೃದ್ಧಿ ಆಗ್ತಾ ಹೋಗ್ತದೆ. ಅದರಿಂದ ತೆಂಗಿನ ಬೆಳೆಗೆ ದಷ್ಟಪುಷ್ಟಿ ಆಗ್ತದೆ, ಜೊತೆಗೆ ತೆಂಗಿನ ಬೇರೆಗಳು ಆ ಕಡೆ ಈ ಕಡೆ ಹಬ್ಬಲಿಕ್ಕೆ ಸುಲಭ ಆಗ್ತದೆ. ನಾನು ರೈತರ ಮನವಿ ಮಾಡೋದೇನಂತ ಹೇಳಿದ್ರೆ, ಒಂದು ಉತ್ತಮ ಬೇಸಾಯ ಕ್ರಮವಾಗಿ ಹಸಿರೆಲೆ ಗೊಬ್ಬರಗಳನ್ನ ಬೆಳೆದಕ್ಕೆ ಶುರು ಮಾಡಿದ್ದ. ಸರ್, ನಿಮಗೆ ಡಯಾಂಚ ಬೀಜ ಸಿಕ್ಕಿದೆಯಾ? ಇಲ್ಲ, ಸಿಕ್ಕಿಲ್ಲ. ಅದು ಗುಂಜೇವ ಕೃಷಿ ಸಂಶೋಧನಾ ಕೇಂದ್ರ ಇದೆಯಲ್ಲ, ಗುಂಜೇವಲ್ ಇದೆ ಅಂತ ಹೇಳಿ ನಾಗರಾಜ್ ಅವರು ಹೇಳ್ತಿದ್ರು. ಡಾಕ್ಟರ್ ನಾಗರಾಜ್ ಅವರು ಮಾತಾಡಿದ್ರು, ಅವ್ರ ಹತ್ರ ಇದೆ ಸರ್, ನೀವು ಪಡ್ಕೋಬಹುದು. ಅವ್ರ ಹತ್ರ ಪಡಿಬಹುದು, ಅಥವಾ ನಮ್ಮಲ್ಲಿ ಸಿಗ್ಬೋದಲ್ಲ ಬೀಜ ಅಂಗಡಿಗಳಲ್ಲಿ. ಬೀಜದಂಗಡಿ ಅಷ್ಟು ಅಲ್ಲ, ಪರವಾಗಿಲ್ಲ. ನೀವು ಅವ್ರ ನಾಗರಾಜ್ ಸಾಹೇಬ್ರನ್ನ, ನೀವು ಸೈಂಟಿಸ್ಟ್ ಅವ್ರನ್ನ, ಡಾಕ್ಟರ್ ನಾಗರಾಜನ್ ಕಾಂಟ್ಯಾಕ್ಟ್ ಮಾಡಿ, ಅಕಸ್ಮಾತ್ ಅವರು ನಿಮ್ಗೆ ಕೊಡಲಿಲ್ಲ ಅಂತ ಹೇಳಿದ್ರೆ, ಈ ನನ್ಗೆ ಹೆಂಗು ನನ್ನ ದೂರವಾಣಿ ಸಂಖ್ಯೆ ನಿಮ್ಮ ಹತ್ರ ಇರ್ಬೋದು, ಫೋನ್ ನಂಬರು. ಆ ನಂತರ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಏನಾದ್ರು ವ್ಯವಸ್ಥೆ ಮಾಡ್ತೀವಿ. ನಾವು ಏನು ಸಮಸ್ಯೆ, ಬರ್ತೀನಿ ಗೌಡ್ರೆ, ಬರ್ತೀನಿ ತೋಟಕ್ಕೆ. ಹಿಂದೆ ಒಂದ್ಸಲ ಬಂದಿದೆ ನಾನು, ಇದ್ದಾಗ ಇಲ್ಲ ಅಧಿಕಾರಿಯಾಗಿದ್ದಾಗ. ಈಗ ಮತ್ತೆ ತಮ್ಮನ್ ಬಂದು ಒಂದು ಭೇಟಿ ಮಾಡಿ ತಮ್ಮ ಜೊತೆ ಒಂದು ಚಹಾ ಕುಡಿದು ಬರ್ತೇನೆ ಖಂಡಿತವಾಗಿ. ಮಾಡೋಣ, ಬನ್ನಿ. ಅದ್ರ ಜೊತೆಗೆ ಒಳ್ಳೆ ತಮ್ಮ ಕಡೆಯಿಂದ ಇನ್ನು ರೈತರಿಗೆ ಒಳ್ಳೆ ಮಾಹಿತಿಯನ್ನು ಕೊಡ್ಲಿಕ್ಕೂ ಸಹ ಅನುಕೂಲ ಆಗ್ತದೆ. ಬನ್ನಿ, ನಮ್ಮ ತೋಟಕ್ಕೆ ಬಂದು ವಿಸಿಟ್ ಮಾಡಿ, ಮಾಹಿತಿ ಕೊಡ್ತೀನಿ. ಆಯ್ತು ಗೌಡ್ರೆ, ಥ್ಯಾಂಕ್ ಯು. ಧನ್ಯವಾದ, ಧನ್ಯವಾದ, ನಮಸ್ತೆ. ಆತ್ಮೀಯ ಕೇಳುಗರೆ, ಇವತ್ತಿನ ಪಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿಯನ್ನು ಕುರಿತ ಪ್ರಾಯೋಜಿತ ಸರಣಿಯಲ್ಲಿ ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಷಯ, ತೆಂಗಿನ ಉತ್ತಮ ಬೇಸಾಯ ಕ್ರಮಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರತಕ್ಕಂಥವರು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು. ನೀವು ಇವರೊಂದಿಗೆ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 2462889, ಮತ್ತೊಂದು ಸಂಖ್ಯೆ 2452258. ಸಂಪರ್ಕ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ: 2462289, ಮತ್ತೊಂದು ಸಂಖ್ಯೆ 2452258. STD ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ತೆಂಗಿಗೆ ಸಂಬಂಧಪಟ್ಟ ಹಾಗೆ ತಾವು ಮಾತನ್ನು ಆಡಬಹುದು, ನಿಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರಬಹುದು. ತಾವಾಗಲೇ ಹೇಳ್ತಾ ಇದ್ರಿ ಸರ್, ಸುಧಾರಿತ ಬೇಸಾಯ ಕ್ರಮಗಳು ಅನ್ನೋದಕ್ಕೆ ಬದಲಾಗಿ ಉತ್ತಮ ಬೇಸಾಯ ಕ್ರಮಗಳು ಅಂತ ನಾವು ವಿಷಯವನ್ನು ಆಯ್ಕೆ ಮಾಡ್ಕೊಂಡು ಅಂತ ಹೇಳಿ, ಇದು ಯಾಕೆ ಅನ್ನುವಂಥದ್ದು ಸರ್? ಏನಾಗಿದೆ ಈಗ, ನಮ್ಮಲ್ಲಿ ನಮ್ಮ ಬೆಳೆಗಾರರು ಜಾಸ್ತಿ ಸುಧಾರಿತ ಬೇಸಾಯ ಕ್ರಮಗಳನ್ನ ಮಾಡಿ ಮಾಡಿ ಮಾಡ್ತೀವಿ ಅಂತ ಹೋಗಿನೇ ನಮ್ಮ ತೆಂಗಿಗೆ ಸ್ವಲ್ಪ ನಷ್ಟ ಆಗ್ತಾ ಇದೆ. ಸೊ ಅದರಲ್ಲಿ ವಿಶೇಷವಾಗಿ ಟ್ಯಾಕ್ಟರ್ ಉಳುಮೆ ಮಾಡುವಂತದ್ದು, ಬೇರೆ ರೀತಿಯ ನೀರಾವರಿ ಕ್ರಮಗಳನ್ನ ಅನುಸರಿಸುವಂತದ್ದು. ಇನ್ನೊಂದು ಕರೆ ಇದೆ, ಅವ್ರ ಜೊತೆ ಮಾತಾಡಿ ಆನಂತರ ಮುಂದುವರ್ಸೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ವಿಜಯ ಅಂಗಡಿ ಮಾತಾಡ್ತಾ ಇದ್ದೀನಿ. ಮಾತಾಡಿ, ಮಾತಾಡಿ ಸರ್. ಉಪನಿರ್ದೇಶಕರು ಯೋಗೀಶ್ ಅವರು, ನಮಸ್ಕಾರ. ಜಂಟಿ ನಿರ್ದೇಶಕರು ಸರ್, ಈಗ ಜಂಟಿ ನಿರ್ದೇಶಕರು, ಈಗ ಜಂಟಿ ನಿರ್ದೇಶಕರು ಪದೋನ್ನತಿ. ಹೌದು, ನಮ್ ಜೊತೆ ಮಾತಾಡದೆ ನಮ್ಗೆ ಖುಷಿ. ನಮ್ಗೆ ಇಬ್ರು ಪದೋನ್ನತಿ ಪಡೆದಿದ್ರಿ, ಇಬ್ಬರಿಗೂ ಶುಭಾಶಯಗಳು. ಧನ್ಯವಾದಗಳು ಸರ್, ಧನ್ಯವಾದ. ಈಗ ಒಂದು ಯೋಗಿತ್ ಸರ್, ಸರ್ ನಮ್ಮ ಜಿಲ್ಲೆನ ಸೇರ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ತೆಂಗಿಗೆ ಸರ್ ಈ ಬಿಳಿ ನೊಣಗಳು ಸುಮಾರು ಕಡೆ ಕಾಣ್ತಾ ಇದೆ. ಆಮೇಲೆ ಅದ್ರ ಎಲೆ ಗರಿ ಮೇಲೆ ಕಪ್ಪು ಬಣ್ಣದ ಏನು ಚಿಹ್ನೆಗಳು ಕಾಣಿಸ್ಕೊಂಡು ಆಹಾರ ಉತ್ಪಾದನೆಗೆ ಅಡ್ಡಿ ಆಗ್ತಾ ಇದೆ, ಬೆಳವಣಿಗೆ ಸಾಲದಾಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಹೌದು ಸರ್, ಹೌದು. ಅದಕ್ಕೆ ಇಲಾಖೆಯಿಂದ ಏನು ಕ್ರಮ ಕೈಗೊಂಡಿದ್ರಿ, ಮತ್ತೆ ಏನು ಸಹಾಯ ಮಾಡಬಹುದಂತ ಹೇಳಿದ್ರೆ? ಹೌದು ಸರ್, ಬಹಳ ಅನುಕೂಲ ಆಗುತ್ತೆ. ಸರ್, ಈಗ ರೂಗೋಸ್ ವೈಟ್ ಫ್ಲೈ ಅಂದ್ರೆ ರೂಗೋಸ್ ಬಿಳಿ ನೊಣಗಳು ಅಂತ ಸರ್, ಅವು ತೆಂಗಿನಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಸೊ ಈಗ ತಾವು ಹೇಳಿದ ಪ್ರಕಾರ ಸರ್, 2016-17 ಇಸ್ವಿನಲ್ಲಿ ಮಂಗಳೂರು ಭಾಗದಲ್ಲಿ ಈ ನೊಣ ಮೊದಲು ಕಾಣಿಸ್ತು. ಅದಾದ ನಂತರ ಅದು ಹಾಗೆ ಹರಡ್ತಾ ಹರಡ್ತಾ ಹರಡ್ತಾ ನಮ್ಮ ಹಾಸನ ಜಿಲ್ಲೆಗೆ ಬಂದು ಈಗ ಜಾಸ್ತಿ ಪ್ರಮಾಣದಲ್ಲಿ, ಹಾಸನ ಜಿಲ್ಲೆ ಒಂದೇ ಅಲ್ಲ ಸರ್, ಇಡೀ ನಮ್ಮ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ, ಈ ಕರ್ನಾಟಕದ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಯಾವುದು ತೆಂಗಿನ ಬೆಳೆ ಜಾಸ್ತಿ ಇದೆ ಅಲ್ಲಿ ಈ ರೋಗೋಸ್ ಬಿಳಿ ನೊಣಗಳ ಹಾವಳಿ ಜಾಸ್ತಿ ಇದೆ. ನಾವು ರೋಡ್ ಸೈಡಲ್ಲಿ ನೀವು ಯಾವ ಜಿಲ್ಲೆಗಳಲ್ಲಿ ನೀವು ಯಾವ ಕಡೆ ಹೋದ್ರೂ ಸಹ ಅಲ್ಲಿ ತಾವುಗಳು ಈ ನೊಣದ ಹಾವಳಿಯನ್ನು ಕಾಣಬಹುದು. ಸೊ ಇದಕ್ಕೆ ಮುಖ್ಯವಾಗಿ ಅದು ಕೆಳಗಡೆ ನೊಣ ಇರ್ತದೆ, ಬಿಳಿ ಸುರುಳಿ ಆಕಾರದಲ್ಲಿ ನೊಣ ಇರ್ತದೆ, ಅದು ತಿಂದು ಅದು ಎಲೆಯ ಭಾಗವನ್ನು ಹಸಿರು ಭಾಗವನ್ನು ಕೆರೆದು ತಿಂತದೆ. ಅದಾದ ನಂತರ ಅದರ ಎಸ್ಕ್ರೀಟ ಮೇಲ್ ಶೇಖರಣೆ ಆಗ್ತದೆ, ಅದನ್ನು ತಿನ್ನಲಿಕ್ಕೆ ಮೇಲ್ಭಾಗದಲ್ಲಿ ಇರುವೆಗಳು ಸಿಹಿಯಾಗಿರ್ತದೆ ಸ್ವಲ್ಪ, ಅದು ಮೇಲ್ಭಾಗದಲ್ಲಿ ಇರುವೆಗಳು ಓಡಾಡೋದ್ರಿಂದ ಅಲ್ಲಿ ಸ್ಮಟ್ ಕಪ್ಪು ಬಣ್ಣ ಫಾರ್ಮೇಷನ್ ಆಗ್ತದೆ. ಅದು ಅದೇ ಕಪ್ಪು ಬಣ್ಣ, ಅದೇ ಕೀಟ ಹಾಳಿ ಅಲ್ಲ, ಕೀಟ ಇರೋದು ಕೆಳಭಾಗದಲ್ಲಿ ಬಟ್ ಈ ಕಪ್ಪು ಬಣ್ಣ ಮೇಲ್ಭಾಗದಲ್ಲಿ ಆಗ್ತದೆ. ಅದು ಅದಕ್ಕೆ ಸಣ್ಣ ಗಿಡಗಳಾದರೆ ಅತಿ ಸುಲಭದ ಉಪಯೋಗ ಅಂತ ಹೇಳಿದ್ರೆ ನಾವು ಹೇಳೋದು ರೈತರಿಗೆ, ಸಣ್ಣ ಗಿಡಗಳಾದರೆ ನೀರನ್ನು ಅದನ್ನು ಒಂದು ಓಸ್ ಪೈಪ್ ಟೈಪ್ ಮಾಡಿಕೊಂಡು ನೀರನ್ನು ಅದು ಮರಗಳಿಗೆ ಜಾಸ್ತಿ ಹೊಡೆದ್ರೆ ಆಯಿತು, ರಭಸವಾಗಿ ಹೊಡೆದ್ರೆ ಅದೆಲ್ಲ ಕೊಚ್ಚಿ ಹೋಗ್ತದೆ. ಅದು ಒಂದು ವಿಧಾನ ನಮ್ಮ ರೈತರು ಮಾಡೋ ಸಣ್ಣ ಗಿಡಗಳಾದರೆ. ಎರಡನೇ ವಿಧಾನ ಗಂಜಿಯನ್ನು ಮಾಡಿಕೊಂಡು ಎಲೆಗಳ ಮೇಲೆ ಸಿಂಪರಣೆ ಮಾಡುವಂಥದ್ದು. ಸೊ ಗಂಜಿಯನ್ನು ಎಲೆಗಳ ಸಿಂಪರಣೆ ಮಾಡಿದರೂ ಸಹ ಆದರೂ ಅವಳಿ ಕಡಿಮೆ ಆಗ್ತದೆ ಸಣ್ಣ ಗಿಡಗಳಲ್ಲಿ. ಇನ್ನು ದೊಡ್ಡ ಗಿಡಗಳಾದರೆ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಬೇವಿನ ಎಣ್ಣೆ ಅಥವಾ ಅಜಿಡಿರೆಕ್ಟಿನ್ ಏನಿರ್ತದೆ 10,000 PPM ಅದನ್ನು ತೆಗೆದು ಅದನ್ನು 1 ಲೀಟರ್ ನೀರಿಗೆ 1-1.5 ml ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಅದನ್ನು ಬೇರೆಗೆ ಬಿಡುವಂಥದ್ದು. ಇನ್ನು ಮುಂದುವರೆದ ಭಾಗ ಅದನ್ನು ಸಿಂಪರಣೆ ಮಾಡುವಂಥದ್ದು, ದೊಡ್ಡ ದೊಡ್ಡ ನಮ್ಮ ರೋಟಿಗಳನ್ನ ಉಪಯೋಗ ಮಾಡಿಕೊಂಡು ಗಟಾರಗಳನ್ನ ಉಪಯೋಗ ಮಾಡಿ ಸಿಂಪರಣೆ ಮಾಡುವಂಥದ್ದು. ಈ ರೀತಿ ಮಾಡಿ ನಮ್ಮ ಇಲಾಖೆಯಲ್ಲಿ ಬೇವಿನ ಎಣ್ಣೆ ಲಭ್ಯ ಆಗ್ತದೆ ಸರ್ ನಮ್ಮ ಬೆಳೆಗಾರರಿಗೆ. ತೆಂಗು ತಾಲೂಕು ಮಟ್ಟದ ತೋಟಗಾರಿಕೆ ಇಲಾಖೆಯಲ್ಲಿ ಹೌದು ಲಭ್ಯ ಇದೆ ಬೇವಿನ ಎಣ್ಣೆ ಸಣ್ಣ ಪ್ರಮಾಣದಲ್ಲಿ. ನಮ್ಮ ರೈತರುಗಳು ಸಂಪರ್ಕ ಮಾಡಿದರೆ, ಬೆಳೆಗಾರರು ಸಂಪರ್ಕ ಮಾಡಿದರೆ, ಅಂದರೆ ಏನು ಮಾಡ್ತೀವಿ ನಾವು ರೈತರಿಗೆ ಮುಖ್ಯವಾಗಿ ನಮ್ಮ ಬೆಳೆಗಾರರಿಗೆ ಏನಿರಬೇಕು ಅಂತ ಹೇಳಿದರೆ, ಅವರಿಗೆ ಆ ಬೇವಿನ ಎಣ್ಣೆನ ತೆಗೆದುಕೊಂಡೋಗಿ ಸರಿಯಾಗಿ ಅವರು ಒಂದು ಏನೋ ಬೇರೋಪಚಾರ ಮಾಡ್ಬೋದು. ಬೇರೋಪಚಾರ ಆಗಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಸಿಂಪರಣೆ ಮಾಡ್ಬೋದು. ಈಗ ನಮ್ಮಲ್ಲಿ ಏನು ಸಣ್ಣ ಪ್ರಮಾಣದ ರೋಟಿಗಳಿದೆ, ದೋಟಿಗಳಿದೆ, ಅದು ಉಪಯೋಗ ಮಾಡಿಕೊಂಡು ಗಟಾರನ್ನು ಹಾಕಿ ಆ ಭಾಗ ಸಿಂಪರಣೆ ಮಾಡಿದರೆ ಖಂಡಿತವಾಗಿಯೂ ಅದು ನಿಯಂತ್ರಣಕ್ಕೆ ಬರ್ತದೆ. ಇಂಥ ದೊಡ್ಡ ಈ ಏನು ರುಗೋಸ್ ಬಿಳಿ ನೋಣ ಇದೆ, ಹಾನಿಕಾರಕ ಏನಲ್ಲ, ಸ್ವಲ್ಪ ಇಳುವರಿ ಕಡಿಮೆ ಆಗ್ತದೆ, 10-20% ಇಳುವರಿ ಕಡಿಮೆ ಆಗ್ತದೆ. ಬಟ್ ಮರಗಿಡವನ್ನೇನು ಸಾಯಿಸೋದಿಲ್ಲ ಇದು, ಈ ಕೀಟ ಬರಗಿಡನೇನು ಸಾಯಿಸೋದಿಲ್ಲ, ಆದರೆ ಸ್ವಲ್ಪ ಇಳುವರಿ ಕಡಿಮೆ ಆಗ್ತದೆ. ನಮ್ಮ ಬೆಳೆಗಾರ ಹೆಚ್ಚೆತ್ಕೊಂಡು ಸಣ್ಣ ಗಿಡಗಳಾದರೆ ಸ್ವಲ್ಪ ನೀರು ಗಂಜಿ ಉಪಯೋಗ ಮಾಡಿ ಕಡಿಮೆ ಮಾಡುವಂಥದ್ದು, ದೊಡ್ಡ ಗಿಡಗಳಾದರೆ ಸ್ವಲ್ಪ ಬೇವಿನ ಎಣ್ಣೆಯನ್ನು 1-2 ಬಾರಿ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಸಿಂಪರಣೆ ಮಾಡಿದರೆ ಭಾಳ ಅನುಕೂಲ ಆಗ್ತದೆ. ಹೀಗೆ ನಾವು ಕಾಯಿನ ಕೇಳಲಿಕ್ಕೆ ರೋಟಿಯನ್ನು ಉಪಯೋಗ ಮಾಡ್ತೀವೋ ಆ ರೋಟಿಯನ್ನು ಉಪಯೋಗ ಮಾಡ್ಕೊಂಡು ಸಿಂಪರಣೆ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಈಗ ತಾವು ಸಹ ನಮ್ಮನ್ನೆಲ್ಲ ಮಾರ್ಗದರ್ಶಕರು, ತಾವು ಅನೇಕ ರೈತರಿಗೆ ಈ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಇರ್ತೀರಿ. ಸೊ ತಾವು ಇನ್ನು ಮುಂದೆನೂ ಸಹ ನಮ್ಮ ಇಲಾಖೆ ಜೊತೆಗೆ ಬಂದು ಸೊ ಮಾರ್ಗದರ್ಶನ ಅನೇಕ ರೈತರಿಗೆ ಮಾಡಿದರೆ ತಮ್ಮ ಮಾತನ್ನು ಸುಮಾರು ಜನ ಕೇಳಲಿಕ್ಕೆ ಇಂಪಾಗಿರ್ತದೆ, ತಮ್ಮ ಧ್ವನಿನೂ ಸಹ ಇಂಪಾಗಿದೆ. ಬನ್ನಿ ಸರ್ ಒಂದ್ಸಲ ಕುಳಿತು ಮಾತಾಡೋಣ, ಜೊತೆಗೆ ಅನೇಕ ರೈತರಿಗೆ ಬೆಳೆಗಾರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋಣ, ಸಂಪರ್ಕದಲ್ಲಿರೋಣ ಅಂತ ಹೇಳ್ತೀನಿ ಸರ್. ಅದು ಒಂದು ಸರ್, ಈಗ ಈ ಬೇರಿಗೆ ಕೊಡೋ ಒಂದು ವಿಚಾರ ದಯಮಾಡಿ ರೈತರಿಗೆ ಒಂದು ತಿಳಿಸ್ಬಿಡಿ ಸರ್. ಬೇರಿಗೆ ಹೆಂಗೆ ಅಂತ ಹೇಳಿದ್ರೆ ಸರ್, ಮರದ ಕಾಂಡದಿಂದ 1-1.5 ಅಡಿ ದೂರದಲ್ಲಿ ನಮ್ಮಲ್ಲಿ ಸಣ್ಣ ಕಿರುಬಿರುಳು ಗಾತ್ರ ಆಕ್ಟಿವ್ ಬೇರುಗಳು ಲಭ್ಯ ಆಗ್ತವೆ ನಮಗೆ. ಸೊ ನಮ್ಮ ರೈತರು ಕಾಂಡದಿಂದ 1.5 ಅಡಿ ದೂರದಲ್ಲಿ ಒಂದು ಸ್ವಲ್ಪ ಬೇರೆನ ಬಿಡಿಸ್ಕೋಬೇಕು, ಅವರು ಒಂದು ಸೂಕ್ಷ್ಮವಾಗಿ ಬೇರೆನ ಗುದ್ದಲಿ ಬಿಡಿಸ್ಕೊಳ್ಬೇಕು. ಅದರಲ್ಲಿ ಒಂದು ನಸುಗೆಂಪು ಬಣ್ಣದ ಒಂದು ಕಿರುಬಿರುಳು ಗಾತ್ರದ ಬೇರೆನ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಸ್ಲ್ಯಾಂಟ್ ಆಗಿ ಕಟ್ ಮಾಡ್ಕೊಂಡು ಅದಕ್ಕೆ ಒಂದು ಈ ನಮ್ಮಲ್ಲಿ ಐಸ್ ಕ್ರೀಮ್ ಒಂದು ಪ್ಲಾಸ್ಟಿಕ್ ಕವರ್ಗಳು ಸಿಗ್ತವೆ, ಆ ಪ್ಲಾಸ್ಟಿಕ್ ಕವರ್ಗಳಲ್ಲಿ 100 ಅಥವಾ 1/2 ಲೀಟರ್ ಆಗ್ಬೋದು, ಬಾಟ್ಲುಗಳು ಆಗ್ಬೋದು, ಬಾಟ್ಲು ವಾಟರ್ ಬಾಟ್ಲ್ ಆಗ್ಬೋದು, ಬಾಟ್ಲುಗಳು ಅದರಲ್ಲಿ ಸುಮಾರು ಒಂದು 1/2 ಲೀಟರ್ ನೀರಿಗೆ ಒಂದು 5-6 ml ಔಷಧಿಯನ್ನು ಮಿಕ್ಸ್ ಮಾಡ್ಕೊಂಡು, ಔಷಧಿ ಅಂದರೆ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸೋಪ್ ನೀರನ್ನು ಮಿಕ್ಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅದು ಮಿಕ್ಸ್ ಮಾಡಿ ಆ ಬೇರಿಗೆ ಕಟ್ಟಿಬಿಟ್ರೆ ಅದು ಬೇರೆನ ಅದರೊಳಗೆ ಎಜ್ಜಿದ್ರೆ ಆ ಬೇರು ನಿಧಾನಕ್ಕೆ ಗೀರ್ಕೊಳ್ತದೆ ಅದನ್ನು. ಸೊ ಆ ರೀತಿ ಏನು ಅವರು ತಾವು ಹೇಳ್ದಾಗೆ ಸ್ಥಳೀಯವಾಗಿ ಪ್ಲಾಸ್ಟಿಕ್ ಕವರ್ ಸಿಕ್ಕಿದರೆ ಪ್ಲಾಸ್ಟಿಕ್ ಕವರು ಅಥವಾ ಬಾಟಲ್ ಸಿಕ್ಕಿದರೆ ಬಾಟಲ್ಗಳನ್ನ ಉಪಯೋಗ ಮಾಡಿ ಈ ರೀತಿ ಸೊಲ್ಯೂಷನ್ ದ್ರಾವಣವನ್ನು ತಯಾರು ಮಾಡಿಕೊಂಡು ಅದನ್ನು ಬೇರಿಗೆ ಉಪಚಾರ ಮಾಡಿದರೆ ಖಂಡಿತವಾಗಿಯೂ ಸಹ ಈ ರೋಗ ನಿಯಂತ್ರಣ ಆಗ್ತದೆ. ಬಟ್ ಯಾರು ಬಿಳಿ ನೊಣದಿಂದ ಆವಳಿ ಆಗಿದೆ ಅಂತ ಯಾರು ಏನು ಗಾಬರಿ ಆಗೋದು ಏನು ಬೇಡ, ಅದು ಮರವನ್ನು ಸಾಯಿಸೋದಿಲ್ಲ. ಒಂದು 10-15 ಭಾಗ ಅಥವಾ 20 ಭಾಗ ಮ್ಯಾಕ್ಸಿಮಮ್ ಇಳುವರಿ ಕಡಿಮೆ ಆಗೋದು ಬಿಟ್ಟರೆ ಇದರಿಂದ ಮರ ಏನಂತ ಹಾನಿ ಆಗೋದಿಲ್ಲ ಸರ್. ಇದು ಇದು ಅಡಿಕೆಗೆ ಅಥವಾ ಬೇರೆ ಬೆಳೆಗಳು ಯಾವ್ದು ಬೆಳೆಗೂ ಬರೋದಿಲ್ಲ ಖಂಡಿತವಾಗಿ. ತೆಂಗು ಬಿಟ್ಟರೆ ಆ ಕಡೆ ಈ ಕಡೆ ಯಾವ ಬೆಳೆಗೂ ಬರೋದಿಲ್ಲ ಸರ್. ಇದು ಒಳ್ಳೇದು. ಧನ್ಯವಾದಗಳು ಸರ್ ಕರೆ ಮಾಡಿ. ಧನ್ಯವಾದ ಸರ್. ಮುಂದಿನ ಕರೆಗೆ ಹೋಗ್ತೇವೆ. ಮುಂದಿನ ಕರೆಗೆ ಹೋಗುವ ಮುನ್ನ ಸರ್ ತಾವು ಹೇಳ್ತಾ, ನಾನು ಹೇಳ್ತಾ ಇದ್ದೆ ಉತ್ತಮ ಬೇಸಾಯ ಕ್ರಮಗಳನ್ನ ಬಗ್ಗೆ ಹೇಳೋಣ ಅಂತ ಸರ್. ನಾನು ರೈತರಿಗೆ ಮನವರಿಕೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ. ತೆಂಗು ಒಂದು ಬಹುವಾರ್ಷಿಕ ಬೆಳೆ ಅದು. ಹೌದು. ಮತ್ತೆ ತೆಂಗು ನಾವು ಮನುಷ್ಯರು ಜಾಗ ಬದಲಾಯಿಸಿದಂಗೆ ಬದಲಾಯಿಸೋದಿಲ್ಲ, ಅದು ಒಂದೇ ಜಾಗದಲ್ಲಿ ಹಲವು ವರ್ಷ ಬೆಳೆಯೋದ್ರಿಂದ ಅದಕ್ಕೆ ನಾವು ಬೇರೆ ಬೇರೆ ನೀರು ನಿರ್ವಹಣೆ, ಮಣ್ಣು ನಿರ್ವಹಣೆ, ಗೊಬ್ಬರಗಳ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ನಾವು ರೋಗ ಕೀಟ ನಿಯಂತ್ರಣಕ್ಕೆ ಹೋಗೋದಕ್ಕಿಂತ ಮುಂಚೆ ಮಣ್ಣು ನೀರು ಗೊಬ್ಬರಗಳ ನಿರ್ವಹಣೆ ತಿಳ್ಕೊಬಿಟ್ಟು ರೈತರುಗಳು ಖಂಡಿತವಾಗಿಯೂ ಮರವನ್ನು ದಷ್ಟಪುಷ್ಟವಾಗಿ ಇಡ್ಬೋದು, ಮತ್ತೆ ರೋಗ ಕೀಟಗಳನ್ನ 50% ನಾವು ನಿಯಂತ್ರಣ ಮಾಡೋದು. ಹೌದು ಹೌದು. ಸೊ ಅದಕ್ಕೆ ನಾನು ಹೇಳುವಂಥದ್ದು, ನಮ್ಮ ತೆಂಗಿನ ಮರ ನಮ್ಮ ರೈತರುಗಳು ಏನು ಮಾಡ್ತಾರೆ, ಬೆಲೆ ಕಡಿಮೆ ಆದಾಗ ಅನಾಥ ಮರಗಳನ್ನ ಮಾಡ್ದಂಗೆ ಮಾಡಿಬಿಡ್ತಾರೆ, ಅನಾಥ ಮಕ್ಕಳುಗಳನ್ನ ಮಾಡ್ದಂಗೆ ಮಾಡಿಬಿಡ್ತಾರೆ. ಈಗ ಅನಾಥ ಮಕ್ಕಳಾದ್ರೂ ಎಲ್ಲೋ ಹೋಗಿ ಯಾವುದೋ ಆಶ್ರಮದಲ್ಲಿ ತಿನ್ಬೋದು. ಬಟ್ ಇವನ್ನ ನಮ್ಮ ರೈತರುಗಳು ಬೆಳೆಗಾರರು ಏನು ಮಾಡ್ತಾರೆ, ಅವ್ರದ್ದು ತಪ್ಪಲ್ಲ ಅದು, ಮಾರುಕಟ್ಟೆನಲ್ಲಿ ಬೆಲೆ ಕಡಿಮೆ ಆದಾಗ ಏನ್ ಮಾಡ್ತಾರೆ, ಮರಗಳನ್ನ ಅನಾಥವಾಗಿ ಬಿಟ್ಬಿಡ್ತಾರೆ. ಸರಿಯಾಗಿ ನೀರು ಕೊಡೋದಿಲ್ಲ ಅಥವಾ ಸರಿಯಾಗಿ ಗೊಬ್ಬರಗಳನ್ನ ಕೊಡೋದಿಲ್ಲ, ಹಾಗಾಗಿ ಮರಗಳನ್ನ ಅನಾಥವಾಗಿ ಬಿಡೋದ್ರಿಂದ ಅದು ಆ ವರ್ಷ ಆದ್ರೂ ತೊಂದರೆ ಕೊಡೋದಿಲ್ಲ ಮರ, ನೆಕ್ಸ್ಟ್ ಮುಂದಿನ 2-3 ವರ್ಷದಲ್ಲಿ ಇಳುವರಿ ಡ್ರಾಸ್ಟಿಕ ಕಡಿಮೆ ಆಗ್ತದೆ. ಅವಾಗ ಅಷ್ಟೊಂದು ಕಡಿಮೆ ಆದಾಗ ಬೆಲೆ ಜಾಸ್ತಿ ಬಂದ್ಬಿಡ್ತದೆ. ಬೆಲೆ ಜಾಸ್ತಿ ಬಂದಾಗ ರೈತರುಗಳು ನಮ್ಮ ಮರದಲ್ಲಿ ಇಳುವರಿ ಕಡಿಮೆ ಆಯ್ತು, ಇಳುವರಿ ಕಡಿಮೆ ಆಯ್ತು, ಇಳುವರಿ ಕಡಿಮೆ ಆಯ್ತು ಅಂತ ನಾವು ಹೇಳಲಿಕ್ಕೆ ಶುರು ಮಾಡ್ತೀವಿ. ಅದು ಉಪಯೋಗ ಇಲ್ಲ. ಅದು ಬೆಲೆ ಜಾಸ್ತಿ ಇರಲಿ ಕಡಿಮೆ ಇರಲಿ, ನಾವು ಮರವನ್ನ ಪ್ರತಿ ವರ್ಷ ಹೇಗೆ ನಿರ್ವಹಣೆ ಮಾಡಬೇಕು ಹಾಗೇ ನಿರ್ವಹಣೆ ಮಾಡ್ಬೇಕಂತ. ಸೊ ಬೆಲೆ ಕಡಿಮೆ ಆಯ್ತು ಅಂತ ನಾವು ಅನಾಥರಾಗಿ ಬಿಟ್ಬಿಡೋದು, ಬರೇ ಜಾಸ್ತಿ ಆಯ್ತು ಚೆನ್ನಾಗಿ ನೋಡ್ಕೊಳ್ಳೋದು ಹಂಗ ಅದಾಗೋದಿಲ್ಲ. ಇದು ಬಹುವಾರ್ಷಿಕ ಬೆಳೆ, ನಾನು ರೈತರು ಮನವರಿಕೆ ಮಾಡ್ಕೊಡ್ತೀನಿ, ಒಂದು ಮನವಿ ಮಾಡ್ಕೊಳ್ತೀನಿ ಏನಂತ ಹೇಳಿದ್ರೆ, ನೀವುಗಳು ಮರವನ್ನ ಅದು ಬೆಲೆ ಜಾಸ್ತಿ ಇರಲಿ ಕಡಿಮೆ ಇರಲಿ, ಅದು ನೀವು ಹೇಗೆ ನೋಡ್ಬೇಕು ಹಾಗೆ ನೋಡ್ಬೇಕು, ಅದನ್ನ ಕಡಿಮೆ ಪ್ರಮಾಣದಲ್ಲಿ ಹೇಗೆ ನೀವು ನಿರ್ವಹಣೆ ಮಾಡಬೇಕು ಹಾಗೆ ನಿರ್ವಹಣೆ ಮಾಡಬೇಕು. ಅದಕ್ಕೆ ನಾನು ಉತ್ತಮ ಬೇಸಾಯ ಕ್ರಮಗಳು ಅಂತ ಹಾಕಿರೋದು. ಅಂದ್ರೆ ನಾವು ತೆಂಗಿಗೆ ಕಡಿಮೆ ಪ್ರಮಾಣದ ಬೇಸಾಯ ಕ್ರಮಗಳನ್ನ ಮಾಡಿದ್ರೆ ಸಾಕು, ತೆಂಗು ಚೆನ್ನಾಗಿರ್ತದೆ ಚೆನ್ನಾಗಿರುತ್ತೆ. ಮುಂದಿನ ಕರೆಗೆ ಹೋಗೋಣ. ಯಾರು ಕರೆ ಮಾಡಿದ್ರು ನೋಡೋಣ. ನಮಸ್ತೆ. ನಮಸ್ಕಾರ ಸ್ವಾಮಿ. ನಮಸ್ತೆ. ನಿಮ್ಮ ಹೆಸರು ಹೇಳಿ ಮಾತನಾಡಿ. ನಮ್ಮ ಹೆಸರು ಕೆಬಿ ಕೃಷ್ಣೇಗೌಡರು ಅಂತ, ಕಲ್ಗುಡಿನಲ್ಲಿ. ಯಾವೂರು ಕೃಷ್ಣೇಗೌಡ್ರೆ? ಸರ್, ಈ ಶಾಂತಿಗ್ರಾಮದ ಒಬ್ಬಳಿ ಕಲ್ಗುಡುಗನಲ್ಲಿ. ಹಾ, ಮಾತಾಡಿ ಮಾತಾಡಿ. ನಮಸ್ಕಾರ. ಹಾ, ಹೇಳಿ ಗೌಡ್ರಿ, ಹೇಳಿ. ಜಾಯಿಂಟ್ ಡೈರೆಕ್ಟರ್ ಸರ್? ಹೌದು ಹೌದು ಹೌದು. ಹಾರ್ಟಿಕಲ್ಚರ್ ಬೇರೆ, ಕೃಷಿ ಇಲಾಖೆ ಬೇರೆ? ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ. ತೋಟಗಾರಿಕೆ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಿದ್ದಾರೆ, ನೀವು ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ತೋಟದಲ್ಲಿ ಇದು ಹೂ ಹೊಂಬಾಳೆ ಕಂಟಿತ್ತಲ್ಲ, ಅದು ಬಹಳ ಉದುರುತ್ತೆ. ಇಲ್ಲೇ ಫಸಲು ಆದ ಅಂದ್ರೆ ಈಗ ಒಂದು 7-8 ವರ್ಷ ಆಗಿರ್ಬೇಕು. ಈಗ ಸಸಿ ಅದು ಸೋಮನಳ್ಳಿ ಕಾವಲು ಅಲ್ಲಿ ತಂದಿದ್ದೆ ಸರ್. ಅದು ಗಿಡ ಬಹಳ ಚೆನ್ನಾಗಿದೆ. ಈಗ ಕೆಲವು ಒಂಬಳೆ ನುಚ್ಚುತ್ತಾ ಇದೆ, ಕೆಲವು ಒಂಬಳೆ ಕಟ್ಟದೇ ಇಲ್ಲ, ಎಲ್ಲ ಹೂವೆಲ್ಲ ಉದುರುತ್ತೆ. ಆಮೇಲೆ ಈಗ ನಾನು ಬಹಳ ಹತ್ತಿರ ಹಾಕಿಬಿಟ್ಟಿದ್ದೀನಿ ಅನ್ನ ಕಾಣುತ್ತೆ ನನ್ನ ಅನ್ಸಿಕೆಯಲ್ಲಿ. ಎಷ್ಟಡಿ ಅಂತರದಲ್ಲಿದೆ ಗೌಡ್ರೆ? ಸರ್, ಒಂದು 25 ಅಡಿ. ಪರವಾಗಿಲ್ಲ ಹೇಳಿ. ಅಲ್ಲ ಗೌಡ್ರಿ, ಈಗ ಈಗ ನೀವು ನಾನೇ ಹೇಳ್ಬಿಡ್ತೀನಿ. ಸಸಿ ತಂದಿದ್ದೀರಿ, ಸಸಿ ನೆಟ್ಟಿದ್ದೀರಿ, 25 ಅಡಿಗೂ ನೆಟ್ಟಿದ್ದೀರಿ, 7-8 ವರ್ಷದ ಗಿಡಗಳಿದೆ, ಕೆಲವೊಂದು ಒಂಬಳೆ ಹೊಡಿತಾ ಇದೆ. ಒಂಬಳೆ ಹೊಡೆದ್ರು ನೀವು ಹೇಳ್ತಿರೋದು ಕಾಯಿಗಳು ಜಾಸ್ತಿ ಉದುರ್ತಾ ಇದೆ ಅಂತ ಅಲ್ವಾ? ಹೂವೇ ಉದುರ್ತಾ ಇದೆ. ಹೂ ಉದುರ್ತದೆ ಅಂದ್ರೆ ಹೂ ಅಂತ ಹೇಳಿದ್ರೆ ಕಾಯಿ ಕಟ್ಟದಲ್ಲಿ ಉದುರ್ತದೋ ಸಣ್ಣ ಸಣ್ಣ ಕಾಯಿಗಳು ಉದುರ್ತದೋ ಕೃಷ್ಣೇಗೌಡ್ರೆ? ಕಾಯಿನೂ ಉದುರ್ತಾ ಇದೆ. ಆಮೇಲೆ ಸೈಜ್ ಬರ್ತಾ ಇಲ್ಲ. ನಾನು ಯಾವಾಗ್ಲೂ ನೀರು ಕೊಡ್ತೀನಿ. ಯಾವ ನೀರು? ಈ ಪೈಪ್ ಅಲ್ಲಿ ಕೊಟ್ಬಿಟ್ಟಿದೀನಿ ಸರ್. ಆಯ್ತು ಗೌಡ್ರೆ, ಈಗ ತಾವು ಎರಡು ರೀತಿ ಮಾಡ್ಬೋದು. ಒಂದು, ಆ ಮರಗಳಿಗೆ ಸ್ವಲ್ಪ ಬೋರಾಕ್ಸ್ ಅಂತ ಒಂದು ಗೊಬ್ಬರ ಸಿಗ್ತದೆ, ಬೋರಾಕ್ಸ್, ಬೋರಾನ್ ಅಂಶ ಇರುವಂತದ್ದು. ಆ ಬೋರಾಕ್ಸ್ ಗೊಬ್ಬರವನ್ನ ಒಂದು ಮರಕ್ಕೆ 30 ಗ್ರಾಮ್ ಸ್ವಲ್ಪ ಪೊಟಾಶ್ ಮಿಕ್ಸ್ ಮಾಡಿ, ಪೊಟಾಶ್ ಎಷ್ಟು ಸಾಧ್ಯ ಒಂದು ಗಿಡಕ್ಕೆ ಪೊಟಾಶ್ ಎಷ್ಟು ಸಾಧ್ಯ ಒಂದು 200 ಗ್ರಾಮ್ ಪೊಟಾಶ್ ಜೊತೆಗೆ ಹೆಂಗೋ ನೀವು ನೀರು ಕೊಡ್ತಾ ಇರೋದ್ರಿಂದ ಒಂದು 30 ಗ್ರಾಮ್ ಬೋರಾಕ್ಸ್ ಅನ್ನ ಮಿಕ್ಸ್ ಮಾಡಿ ಪ್ರತಿ ಮರಕ್ಕೂ 2-3 ಕಡೆ, ಒಂದು 4 ದಿಕ್ಕಿಗೆ 4 ಕಡೆ, ಏನು ಜಾಸ್ತಿ ಶ್ರಮ ಬೀಳೋದು ಬೇಡ, ಒಂದೊಂದು 1.5 ಅಡಿ ದೂರದಲ್ಲಿ ಒಂದು 2 ಗುದ್ಲಿದಾಯ ಮಣ್ಣು ತೆಗೆದು ಆ ಗೊಬ್ಬರವನ್ನು ಅದು ಕೊಟ್ಟು ಮರದಿಂದ 1.5 ಅಡಿ ದೂರದಲ್ಲಿ ಹಾಕ್ಬೇಕು, ಜಾಸ್ತಿ ದೂರದಲ್ಲಿ ಹಾಕ್ಬಾರ್ದು ಅದನ್ನು. ಒಂದು 1 ಅಡಿ ದೂರದಲ್ಲಿ ಒಂದು 2 ಅಡಿ 2 ದಯ ಒಂದು ಗುದ್ಲಿ ತಗೊಂಡು ಅದನ್ನು 2 ಗುದ್ಲಿ ಮಣ್ಣು ತೆಗೆದು ಅಲ್ಲಿಗೆ ಹಾಕ್ಬಿಟ್ಟು ಮತ್ತೆ ಮಣ್ಣನ್ನು ಮುಚ್ಚಿಬಿಡಿ ಅದ್ರ ಮೇಲೆ. ಹಂಗೆ ಎಲ್ಲ ಮರಕ್ಕೂ ಕೊಡಿ ನೀವು, ಸ್ವಲ್ಪ ಉದುರೋದು ಕಡಿಮೆ ಆಗ್ತದೆ, ಅರಳು ಉದುರೋದು ಕಡಿಮೆ ಆಗ್ತದೆ. ಸೊ ಅರಳು ಉದುರೋದು ಕಡಿಮೆ ಆಗ್ತದೆ. ಆಮೇಲೆ ಸುತ್ತಮುತ್ತ ಮೋಸ್ಟ್ಲಿ ಜೇನು ಇರ್ತದೆ ಅಂತ ಅನ್ಕೊಂಡಿದ್ದೀನಿ. ಪಾಲಿನೇಷನ್ ಭಾಳ ಮುಖ್ಯ ಇದರಲ್ಲಿ. ನೀವು ಜಾಸ್ತಿ ಜಾಸ್ತಿ ಹೂ ಬಿದ್ದು ಕರೆಕ್ಟಾಗಿ ಪಾಲಿನೇಷನ್ ಆಗಲಂದ್ರೆ ಹೂಗಳು ಉದುರಾಗಿ ಬಿಡ್ತಾವೆ ಅವು ಟೈಮ್ ಆದಮೇಲೆ. ಸೊ ಹಂಗಾಗಿ ನೀವು ಪಾಲಿನೇಷನ್ ಇರ್ತದೆ ಅಂತ ಅನ್ಕೊಂಡಿದ್ದೀನಿ ನಾನು, ಬಟ್ ಒಂದು ಪೊಟಾಷಿಯಂ ಮತ್ತೆ ಬೋರಾಕ್ಸನ್ನ ಕೊಡ್ತಾ ಹೋಗಿ, ಮತ್ತೆ ನೀರು ಬಿಡೋದನ್ನು ಅಷ್ಟೇ, ನೀವು ನೀರನ್ನ ದಯಮಾಡಿ ಎಷ್ಟು ಬೇಕೋ ಅಷ್ಟನ್ನು ಬಿಡಿ, ಜಾಸ್ತಿ ನೀರು ಕಟ್ಟಲಿಕ್ಕೆ ಹೋಗ್ಬೇಡಿ. ಮತ್ತೆ ನೀರನ್ನ ಸರ್ ಇವತ್ತು ನಾನು ಕಟ್ಟಿದ್ರೆ ಎಷ್ಟು ದಿವಸಕ್ಕೆ ಒಂದ್ಸರಿ ನೀರು ಕಟ್ಟಬೇಕು? ಅದೇ ಗೌಡ್ರ, ಅದನ್ನೇ ಹೇಳಿ ಕೊರಟೆ ನನಗೆ. ನೀರನ್ನ ನೀವು ಎಟ್ಲೀಸ್ಟ್ 2-3 ದಿವಸಕ್ಕೊಮ್ಮೆ ನೀರು ಕೊಡಬೇಕು. ನೀರನ್ನ ಬುಡದಲ್ಲಿ ನಿಲ್ಲಿಸ್ಬಾರ್ದು. ಅದಕ್ಕೆ ಅದಕ್ಕೆ ಉದಾಹರಣೆಗೆ ಒಂದು ತೆಂಗಿನ ಗಿಡಕ್ಕೆ ಒಂದು 30-35 ಲೀಟರ್ ಒಂದು ದಿವ್ಸಕ್ಕೆ ಬೇಕಾಗ್ತದೆ. ಅಷ್ಟೇ ತಗೊಳ್ಳೋದು ಅದು. ನೀವು ನೀರನ್ನು ಬುಡಕ್ಕೆ ತುಂಬಿಸ್ಬಿಟ್ರೂ ಅಷ್ಟೇ ತಗೊಳ್ಳೋದು. ನೀವು ನಿಲ್ಲಿಸ್ತಾ ಹೋದ್ರೂ ಹೆಂಗೋ ಸ್ನಾನಪಿದ್ದ ಅಷ್ಟು ನೀರು ತಗೊಳ್ತದೆ ಅದು. ಸೊ ಅದರಿಂದ ನೀವು ಜಾಸ್ತಿ ನೀರು ನಿಲ್ಲಿಸಿದ್ರೆ ಉಪಯೋಗ ಇಲ್ಲ ಅದು. ಅದಕ್ಕೆ ನೀವು ಹೇಗೋ ನೀರು ಕಟ್ಟೋದ್ರಿಂದ ಅಥವಾ ಡ್ರಿಪ್ ಇರಿಗೇಷನ್ ಅಂಡರ್ಗ್ರೌಂಡ್ ಮಾಡಿ ಪೈಪ್ ಲೈನ್ ಬಿಡ್ತಾ ಇರೋದ್ರಿಂದ ಎಲ್ಲ ಮರಗೂ ಏನು ಮಾಡಿ ಕಡಿಮೆ. ಅದಕ್ಕೆ ಮಣ್ಣು ತೆಂಗಿಗೆ ಯಾವತ್ತೂ ಅರ್ಥ ಮಾಡ್ಕೋಬೇಕು ನಾವು, ಮಣ್ಣು ನೀರು ನಿಲ್ಲಿಸ್ಬಾರ್ದು, ಮಣ್ಣು ತ್ಯಾವಾಗಬೇಕು, ಆ ಪ್ರಮಾಣದಲ್ಲಿ ನೀರು ನಿಲ್ಲಿಸ್ಬೇಕು. ಆ ರೀತಿ ಮಾಡಿ ನೀವು ಒಂದು 3-4 ದಿವಸಕ್ಕೊಮ್ಮೆ ನೀರು ಕೊಡಿ ನೀವು. ಅದು ಭಾಳ ಒಳ್ಳೆ ಮೆಥಡ್ ಅದು. ನಾನು ಅದನ್ನೇ ನಾನು ಹೇಳ್ತಾ ಇರೋದು. ನೀವು ಎಷ್ಟು ಅನ್ಕೊಂಡ್ರೆ ಅನ್ಕೋಬಾರ್ದು ನಾವು ಅದನ್ನು. ಸೊ ಮಣ್ಣನ್ನು ನಾವು ಬುಡದಲ್ಲಿ ಫಸ್ಟ್ ನೀರು ನಿಲ್ಲಿಸ್ಬಾರ್ದು. ನಮ್ಮಲ್ಲಿ ರೈತರುಗಳನ್ನ ಬೆಳೆಗಾರರು ಏನು ಮಾಡ್ತೀವಿ, ನಾನು ಸಹಿತ ನಾನು ಬೆಳೆಗಾರನೇ, ನಾನು ತೆಂಗು ಬೆಳೆಗಾರನೇ, ನಮ್ಮಲ್ಲಿ ಏನು ಮಾಡ್ತಾರೆ, ನೀರನ್ನು ನೀರು ಹಾಯಿಸ್ಬಿಡ್ತಾರೆ, ಭತ್ತದ ಗದ್ದೆಗೆ ನೀರು ಹಾಯಿಸ್ದಂಗೆ ಹಾಯಿಸ್ಬಿಡ್ತಾರೆ. ನೋಡಿದಿರಲ್ವ ಕೃಷ್ಣಗೌಡ್ರೆ, ನೀವು ಭತ್ತದ ಗದ್ದೆಗೆ ನೀರು ಹಾಯಿಸ್ದಂಗೆ ಹಾಯಿಸೋದು ಭಾಳ ಒಂದು ಕೆಟ್ಟ ಪದ್ಧತಿ. ಅದು ಭಾಳ ಕೆಟ್ಟ ಪದ್ಧತಿ. ತೆಂಗನ್ನು ನಾವು ಹಾಳು ಮಾಡ್ತಿರೋದೇ ಅಲ್ಲಿ, ನೀರನ್ನು ಭತ್ತದ ಗದ್ದೆಗೆ ಹಾಯಿಸ್ದಂಗೆ ತುಂಬಿಸಿ ಹಾಳು ಮಾಡ್ತಿರೋದು. ಅಲ್ಲೇನು, ಒಂದು ನೀರು ವೇಸ್ಟು, ಜಮೀನಿನಲ್ಲ ಮಣ್ಣಿನಲ್ಲ ಮಣ್ಣು ಹಾಳಾಗ್ತದೆ, ಜೊತೆ ಗಿಡಗಳಂತೂ ಫಸ್ಟ್ ಹಾಳಾಗ್ತವೆ. ನಮ್ಮ ಹಿಂದೆ ಕರೆಕ್ಟಾಗಿ ಮಳೆ ಬೀಳ್ತಿತ್ತು, ಮಳೆ ತೆಂಗು ಬೆಳೆದಿದ್ರು ಕರೆಕ್ಟಾಗಿ ಬೆಳೀತಾ ಇದ್ರೆ, ಆಗೇನೋ ಸಮಸ್ಯೆ ಇರಲಿಲ್ಲ. ಈಗ ಬೋರ್ವೆಲ್ ಬಂದು ನೀರು ನಿಲ್ಸೋಕೆ ಸ್ಟಾರ್ಟ್ ಮಾಡಿದ್ರು, ಅದು ನಿಲ್ಸೋಕೆ ಸ್ಟಾರ್ಟ್ ಮಾಡಿದ್ದೆ ಫಸ್ಟು ನಮಗೆ ಆಗ್ತಾಯಿರೋದು. ಅದಕ್ಕೆ ನಾನು ಹೇಳ್ತಿರೋದು, ಓಕೆ ನೀವು ಡ್ರಿಪ್ ಇರಿಗೇಷನ್ ಮಾಡ್ಸೋಕೆ ಎಬಿಲಿಟಿ ಇಲ್ಲ, ನಿಮಗೆ ಸಾಮರ್ಥ್ಯ ಇಲ್ಲ, ನೀವೇನು ಮಾಡಿ ಮರದ ಬುಡದಲ್ಲಿ ಒಂದು ಒಳ್ಳೆ ಪರ್ಮನೆಂಟ್ ಪಾತಿಗಳನ್ನ ಮಾಡಿಬಿಡಿ, ಪಾತಿಯಿಂದ ಪಾತಿ ನೀರು ಕಟ್ಟಿ. ಬಟ್ ನೀರು ಕಟ್ಟಬೇಕಾದ್ರೆ ಹೆಂಗೆ ಕಟ್ಟಬೇಕು ಅಂದೇಳಿದ್ರೆ, ನೀರು ನಿಲ್ಲಿಸ್ಬಾರ್ದು, ಮಣ್ಣು ಚೆನ್ನಾಗಿ ತೊಯ್ಬೇಕು, ಅದು ತೊಯ್ದು ಮುಂದಕ್ಕೆ ಹೋಗಲಿ. ಅದು ನೀರು ನಿಲ್ಲಿಸಿದ ಒಂದು 1/2 ಗಂಟೆಗೆ ನೀರು ಹಿಂಗೆ ಹೋಗ್ಬೇಕು, ಮಣ್ಣು ತೊಯ್ಬೇಕು, ಅದು ನೀರು ನಿಂತು ಗಟ್ಟಿ ಆಗಬಾರ್ದು. ಆ ಪ್ರಮಾಣ ನಿಲ್ಲಿಸಿ ಮತ್ತೆ ತಾವು ಹೇಳಿದಾಗ ಒಂದು 4-5 ದಿವಸಕ್ಕೊಮ್ಮೆ ಆ ಮಣ್ಣಿನ ಹದ ನೋಡಿ ನೀರು ಕೊಡ್ತಾ ಹೋಗಿ, ಹಂಗೆ ನೀರು ಮಾತಾಡಿ ನೋಡಿ, ನೀವು ಭಾಳ ಅಭಿವೃದ್ಧಿ ಆಗ್ತದೆ ತೆಂಗಿನ ಮರ. ಮತ್ತು ಏನು ಪರ್ಮನೆಂಟ್ ಪಾತಿ ಮಾಡ್ತೀರಿ, ಆ ಪರ್ಮನೆಂಟ್ ಪಾತಿ ಮಾಡಿದ್ದಕ್ಕೆ ಉರುಳಿ ಇನ್ನು ಬಿತ್ತಬಿಡಿ ಪರ್ಮನೆಂಟಾಗಿ. ಸೊ ಆ ಉರುಳಿ ಬಿತ್ತಿದ್ದು ಏನಾಗ್ತದೆ, ಉರುಳಿ ಚೆನ್ನಾಗಿ ಹುಡ್ತದೆ, ಮತ್ತು ಉರುಳಿ ಅಲ್ಲೇ ಉರುಳಿ ಉದುರಿ ಮತ್ತು ಅದೇ ಬೆಳೆ ಬೆಳೀತದೆ. ಆ ಪ್ರಮಾಣದಲ್ಲಿ ನೀವು ಮಾಡ್ತಾ ಹೋದರೆ ನೀವು ಉಳುಮೆನೂ ಜಾಸ್ತಿ ಮಾಡಬೇಕಾಗಿಲ್ಲ, ನೀರಿಗೂ ದುಡ್ಡು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ, ಉಳುಮೆಗೂ ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕಾಗಿಲ್ಲ, ಜೊತೆಗೆ ಜಾಸ್ತಿ ಗೊಬ್ಬರವನ್ನು ಕೊಡಬೇಕಾಗಿಲ್ಲ ನೀವು. ಸೊ ನೀರಿನ ಮೆಥಡು ಮತ್ತು ಹಸಿರಿನ ಗೊಬ್ಬರ ಮತ್ತು ಪಾತಿ ಮೆಥಡು ಇದನ್ನು ಕರೆಕ್ಟಾಗಿ ನಾವು ರೈತರುಗಳು ಪಾಲನೆ ಮಾಡಿಬಿಟ್ರೆ ಖಂಡಿತವಾಗಿ ಇನ್ನು ತೆಂಗಿಗೆ 1/2 ಫಸಲು ಜಾಸ್ತಿ ಆಗ್ತದೆ, ಮತ್ತು ರೋಗ ರುಜಿನಗಳು ಕಡಿಮೆ ಆಗ್ತದೆ. ಸೊ ನೀವು ದಯಮಾಡಿ, ನೀವು ಒಳ್ಳೆ ಬೆಳೆಗಾರಿದ್ದೀರಿ, ನೀವು ಈ ಮೆಥಡ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿ. ನೀವು ಜಾಸ್ತಿ ಟ್ರ್ಯಾಕ್ಟರ್ ಉಪಯೋಗ ಮಾಡೋದು ಕಡಿಮೆ ಮಾಡಿ, ನೀವು ನೀರನ್ನು ಜಾಸ್ತಿ ಕಟ್ಟೋದು ಕಡಿಮೆ ಮಾಡಿ ನೀವು. ಸೊ ನೀರು ಕಡಿಮೆ ಇರಬೇಕು, ಉಳುಮೆನೂ ಕಡಿಮೆ ಇರಬೇಕು, ಜೊತೆಗೆ ಹಸಿರಿನ ಗೊಬ್ಬರಗಳನ್ನ ಜಾಸ್ತಿ ಹಾಕಬೇಕು. ಈ ಮೆಥಡ್ಗಳನ್ನ ನೀವು ಬೆಳೀತಾ ಹೋದರೆ ಖಂಡಿತವಾಗಿ ರೋಗ ರುಜಿನಗಳು ಕಡಿಮೆ ಆಗ್ತದೆ, ಪ್ಲಸ್ ಇಳುವರಿನೂ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತದೆ. ಅದು ಈಗ ನಾವು ಉಳುಮೆ ಮಾಡೋದ್ರಲ್ಲಿ ಐದು ನೇಗಿಲು ಇದೆಯಲ್ಲ ಅದರಲ್ಲಿ ಉಳುಮೆ ಮಾಡಕ್ಕೆ ಹೋಗ್ಬಾರ್ದಲ್ವಾ? ಯಾವುದೇ, ನಾನು ಫಸ್ಟ್ ಆಫ್ ಆಲ್ ಟ್ರ್ಯಾಕ್ಟರ್ನ ನೀವು ತೆಂಗಿನ ತೋಟದೊಳಗೆ ಇಳಿಸ್ಬೇಡಿ ಅಂತಾನೆ ಹೇಳ್ತೀನಿ, ಫಸ್ಟ್ ಹೇಳೋದು ನಾನು. ನೆಕ್ಸ್ಟ್ ಹೇಳ್ತೀನಿ, ಈಗ ಉದಾಹರಣೆಗೆ ನಮ್ಮಲ್ಲಿ ಕೆಲವೊಬ್ಬರು ಬೆಳೆಗಾರಿದ್ದಾರೆ, ದೊಡ್ಡ ದೊಡ್ಡ ಬೆಳೆಗಾರ, ಅವ್ರಿಗೆ ಉಳುಮೆ ಮಾಡಿಸೋವ್ರೆ ಅವರಿಗೆ ಏನೋ ಒಂಥರ ಬೇಜಾರಾಗ್ತದೆ, ಅವ್ರಿಗೆ ಬೇಜಾರು, ಮರಗಳಿಗಲ್ಲ ಅವ್ರಿಗೆ ಬೇಜಾರಾಗ್ತದೆ. ಅದು ಮರಗಳಿಗೆ ಬೇಜಾರಾಗೋದು ಎರಡನೇದು, ಬಟ್ ಅವ್ರಿಗೆ ಬೇಜಾರಾಗ್ತದೆ ಯಾಕಪ್ಪ ಉಳುಮೆ ಮಾಡಿಸ್ತಾ ಇಲ್ಲ ಅಂತ. ಅಂಥ ರೈತರಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಒಂದು ಪರ್ಮನೆಂಟಾಗಿ ಪಾತಿ ಮಾಡಿಸ್ಬಿಡಿ ನೀವು ನಿಮ್ಮ ಮರ ಸುತ್ತ, ಒಂದು 5 ಅಡಿಗೆ ಆ ಪರ್ಮನೆಂಟ್ ಪಾತಿ ಮಾಡಿಸ್ಬಿಟ್ಟು ಅಲ್ಲಿ ಉರುಳಿ ಗಿರುಳಿ ಏನೋ ಆಗ್ತಾ ಹೋಗಿ ಅಲ್ಲಿ ನೀರು ಕಟ್ಟಿ, ಆ ಪಾತಿ ಜಾಗವನ್ನು ಬಿಟ್ಟು ಬೇಕಾದ್ರೆ ಉಳುಮೆ ಮಾಡಿಸಿ ನೀವು. ಆ ಪಾತಿ ಜಾಗವನ್ನು ಬಿಳು ಮಾಡಿಸಿ ಅಟ್ಲೀಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಮರದ ಬೇರು ಮರದ ಕಾಣದಿಂದ ಒಂದು 5-6 ಅಡಿ ದೂರದಲ್ಲಿ ಆಕ್ಟಿವ್ ಆಗಿರ್ತವೆ ಅವು, 5-6 ಅಡಿ ದೂರದಲ್ಲಿ ಆಕ್ಟಿವ್ ಆಗಿರ್ತವೆ. ಅದು ಆದ ನಂತರ ಮರಗಳು ಆಕ್ಟಿವ್ ಆಗಿ ಬೇರುಗಳು ಆಕ್ಟಿವ್ ಆಗಿರೋದಿಲ್ಲ. ಸೊ ಅಟ್ಲೀಸ್ಟ್ ಆ ಬೇರಲ್ಲಿ ಡ್ಯಾಮೇಜ್ ಆದರೂ ಪರವಾಗಿಲ್ಲ, ಬಟ್ 5-6 ಅಡಿ ದೂರದಲ್ಲಿ ಬೇರುಗಳು ಇರ್ತವಲ್ಲ ಅವಾಗ ಡ್ಯಾಮೇಜ್ ಆದರೆ ನಮಗೀಗ ಈ ಕಾಂಡಸೋರ ರೋಗ, ಈ ಗ್ಯಾನೋಡರ್ಮ ಅಂದರೆ ಏನು ಅಣಬೆ ರೋಗ ಅಂತ ಹೇಳ್ತೀವಲ್ಲ, ಇವೆಲ್ಲ ರೋಗಗಳು ಬರ್ತಿರೋದು ಇದೇ ಕಾರಣದಿಂದ. ನಾವು ಜಾಸ್ತಿ ನೀರು ಕಟ್ಟೋದ್ರಿಂದ, ಜಾಸ್ತಿ ಉಳುಮೆ ಮಾಡೋದ್ರಿಂದ ನಾವು ಏನು ನನಗೆ ಅನ್ನಿಸ್ತದೆ, ಅದಕ್ಕೆ ನಾನು ಸುಧಾರಿತ ಬೇಸಾಯ ಕ್ರಮಗಳು ಅಂತ ಆಗಲಿಲ್ಲ, ಅದಕ್ಕೆ ಉತ್ತಮ ಬೇಸಾಯ ಕ್ರಮಗಳು. ನಾನು ಕಡಿಮೆ ನಿರ್ವಹಣೆಯಲ್ಲಿ ಹೆಚ್ಚಿಗೆ ಫಸಲು ಪಡಿಬೇಕು ತೆಂಗಿನಲ್ಲಿ, ಆ ಮೆಥಡ್ಗಳನ್ನು ಪಾಲನೆ ಮಾಡಬೇಕು. ಯಾಕೆಂದರೆ ತೆಂಗು ಬೇರೆ ಬೆಳೆಯಂಗೆ, ಹೇಗೆ ಈ ಕಾಫಿ ಬೆಳೆಯಂಗೋ ಅಥವಾ ಮೆಣಸು ಬೆಳೆಯಂಗೋ ಅಥವಾ ಶುಂಠಿ ಬೆಳೆಯಂಗೋ, ಇಂಟೆನ್ಸಿವ್ ಕಲ್ಟಿವೇಷನ್ ಅಂತ ಹೇಳ್ತೀವಿ ನಾವು, ಅಂದರೆ ಜಾಸ್ತಿ ಬೇಸಾಯ ಕ್ರಮಗಳನ್ನ ಮಾಡುವಂಥದ್ದು ಅಂತ ಹೇಳ್ತೀವಿ. ಜಾಸ್ತಿ ಬೇಸಾಯ ಕ್ರಮಗಳನ್ನ ಮಾಡೋದು ಬೇಡ, ತೆಂಗಿಗೆ ಕಡಿಮೆ ಬೇಸಾಯ ಕ್ರಮಗಳಲ್ಲಿ ಜಾಸ್ತಿ ಇಳುವರಿ ಹೇಗೆ ಪಡಿಬೇಕು ಅಂತ ನಾವು ರೈತರುಗಳು ಅಭಿವೃದ್ಧಿ ಮಾಡ್ಕೋಬೇಕು. ನಮ್ಮ ಕ್ರಮಗಳನ್ನ ನಾವೇ ಅಭಿವೃದ್ಧಿ ಮಾಡ್ಕೋಬೇಕು. ನಮ್ಮ ತೋಟದ ಸಂದರ್ಭಕ್ಕೆ ತಕ್ಕನಾಗಿ, ನಮ್ಮ ತೋಟದ ಅವಶ್ಯಕತೆಗೆ ತಕ್ಕನಾಗಿ ನಾವು ಬೇಸಾಯ ಕ್ರಮಗಳನ್ನ ನಾವೇ ಅಭಿವೃದ್ಧಿ ಪಡಿಸ್ಕೊಂಡಿದ್ರೆ ತೆಂಗಿನಲ್ಲಿ ನಾವು ಉತ್ತಮ ಇಳುವರಿ ಪಡಿಬೋದು ಗೌಡ್ರೆ. ಆ ಮೆಥಡ್ಗಳನ್ನ ನೀವು ಪಾಲನೆ ಮಾಡ್ತಾ ಬನ್ನಿ. ಏನು ಹೇಳಿದ್ನಲ್ಲ ಮೂರ್ ನಾಲ್ಕು ಮೆಥಡ್ಗಳು, ಈ ಮೆಥಡ್ಗಳು ತಮಗೆ ಭಾಳ ಅನುಕೂಲ ಆಗ್ತದೆ. ತಾವು ಪ್ರಾರಂಭ ಮಾಡಿಸಿ, ಅಲ್ಲಿ ತಮಗೆ ಬೇಸಾಯ ವೆಚ್ಚನೂ ಕಡಿಮೆ ಆಗ್ತದೆ, ಇಳುವರಿ ಜಾಸ್ತಿ ಆಗ್ತದೆ, ಆದಾಯ ಜಾಸ್ತಿ ಆಗ್ತದೆ ಗೌಡ್ರೆ. ಅಡಿಕೆ ಗಿಡ ಮಧ್ಯೆ ಸೆಂಟ್ರಲ್ ಕೃಷ್ಣಗೌಡ್ರೆ ಖಂಡಿತವಾಗಿ ಅಡಿಕೆ ಗಿಡ ಹಾಕ್ಬೋದು ಗೌಡ್ರೆ. ತಾವು ಫ್ರೀ ಆಗಿದ್ದಾಗ ನಾವು ನಂಬರ್ ಕೊಡ್ತೀವಿ, ತಾವು ಮಾತಾಡಿ ಅಥವಾ ತಮ್ಮ ಕಚೇರಿಗೆ ಬನ್ನಿ, ಸಂಪರ್ಕ ಮಾಡಿ, ನಿಮ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾನು. ನಂಬರ್ ಕೊಡಿ ಸರ್, ನಂಬರ್ ಲಾಸ್ಟ್ಗೆ ಹೇಳ್ತಾರೆ ಈಗಲ್ಲ ಗೌಡ್ರೆ, ನೀವು ನಂಬರ್ ಬರ್ತದೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗೋದಕ್ಕಿಂತ ಮೊದಲು ಹೌದು ಬಹಳ ಮುಖ್ಯವಾಗಿ ನಮ್ಮ ಕೃಷಿಕರಿಗೆ ತಿಳಿಸಬೇಕಾದದ್ದು ಏನು ಅಂತ ಅಂದ್ರೆ, ಈ ಉತ್ತಮ ಬೇಸಾಯ ಕ್ರಮಗಳು ಅಂದ್ರೆ ಯಾವ್ಯಾವ್ದು? ಅದೇ ಈಗಾಗಲೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸುಧಾರಿತ ಬೇಸಾಯ ಕ್ರಮಗಳಿಗೂ ಉತ್ತಮ ಬೇಸಾಯಕ್ಕೂ ಬೇರೆ ಬೇರೆ ಬಹಳ ಅರ್ಥದಲ್ಲಿ ವ್ಯತ್ಯಾಸ ಇದೆ. ಸೊ ಉತ್ತಮ ಬೇಸಾಯ ಕ್ರಮಗಳೇನಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ ಪ್ರಕಾರ ನಮ್ಮ ಜಮೀನಿನಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನ ತ್ಯಾಜ್ಯಗಳು ಉಪಯೋಗ ಮಾಡೋದು ಫಸ್ಟ್ ಮೆಥಡ್. ಎರಡನೇದು ಮಣ್ಣನ್ನ ನಾವು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡುವಂಥದ್ದು. ಆ ನಿರ್ವಹಣೆ ಮಾಡೋದು ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಮಣ್ಣಿನ ಆರೋಗ್ಯ ಲಕ್ಷಣಗಳು ಜಾಸ್ತಿ ಹಾನಿಯಾಗದಂಗೆ, ಆರೋಗ್ಯ ಲಕ್ಷಣಗಳ ಮೇಲೆ, ಅದರ ಟೆಕ್ಸ್ಚರ್ ಮೇಲೆ, ಅದರ ಸ್ಟ್ರಕ್ಚರ್ ಮೇಲೆ ಜಾಸ್ತಿ ಹಾನಿಯಾಗುವಂತೆ ಮಾಡುವಂಥದ್ದು. ಮೂರನೇದು ಹಸಿರೆಲೆ ಗೊಬ್ಬರಗಳನ್ನ ಜಾಸ್ತಿ ಬೆಳೆಯುವಂಥದ್ದು ತೆಂಗಿನ ಇದರಲ್ಲಿ. ನಾಲ್ಕನೇದು ಪಾತಿ ಸಿಸ್ಟಮ್ನ ನಮ್ಮ ತೆಂಗಿನ ತೋಟದಲ್ಲಿ ಅಳವಡಿಕೆ ಮಾಡುವಂಥದ್ದು. ನಮ್ಮ ರೈತರುಗಳು ಹೆಂಗಿರ್ಬೇಕು ಅಂತ ಹೇಳಿದ್ರೆ, ತೆಂಗಿನ ಕಾಂಡದ ಸುತ್ತ ಒಂದು 6-7 feet ಅಥವಾ ಇನ್ನು ಉದಾಹರಣೆ ಆಗಿದ್ರೆ ಅವರು 8 feet ದೂರದಲ್ಲಿ ಪರ್ಮನೆಂಟ್ ಪಾತಿ ಮಾಡಿಬಿಟ್ಬಿಡ್ಬೇಕು. ಅದನ್ನ ಪರ್ಮನೆಂಟ್ ಪಾತಿ ಮಾಡಿಬಿಟ್ಟು ಅದಕ್ಕೆ ಅದರೊಳಗೆ ಏನ್ ಬೇಕಾದ್ರೂ ಹುಳಿ ಹಾಕೋದು, ಅದು ಇದು ಕಡ್ಡಿನ ಕಡದು ಹಾಕೋದು ಎಲ್ಲ ಮಾಡಲಿ ಅದರೊಳಗೆ. ಉಳಿದಿದ್ದು ಹೊರಗಡೆ ಬೇಕಾದ್ರೆ ಟ್ರ್ಯಾಕ್ಟರ್ ಉಳ್ಮೆ ಮಾಡ್ಕೊಂಡು ಮಾಡ್ಕೊಳ್ಳಿ ಅವರು. ನಾನು ಹೇಳುವಂಥದ್ದು, ಟ್ರ್ಯಾಕ್ಟರ್ನ ತೆಂಗಿ ಉಪಯೋಗ ಮಾಡೋದು ಭಾಳ ಕಡಿಮೆ ಮಾಡಿ. ನೀವು ಅಕಸ್ಮಾತ್ ತೆಂಗಿನ ತೋಟಗಳಿಗೆ ನೀವೇನಾದ್ರೂ ಅಂತರ್ ಬೆಳೆಗಳು ಯಾವುದು ಈ ವಿಶೇಷವಾಗಿ ತರಕಾರಿಗಳನ್ನ ಅಥವಾ ಬೆಳೀತಿದ್ರೆ ಮಾತ್ರ ನೀವು ಟ್ರ್ಯಾಕ್ಟರ್ ಉಪಯೋಗ ಮಾಡಿ. ಇಲ್ಲ ನೀವು ಯಾವುದೇ ಬಹುವಾರ್ಷಿಕ ಬೆಳೆಗಳನ್ನ, ಅದು ಈಗಾಗಲೇ ಮಾತ್ರ ಕೋಕೋ ಬೆಳೆ ಬೆಳೀರಿ, ನಿಂಬೆ ಬೆಳೀರಿ, ಅಥವಾ ನಮ್ಮ ಇದು ದಾಳಿಂಬೆ ಬೆಳೀರಿ, ಅಥವಾ ಅಡಿಕೆ ಬೆಳೀರಿ, ಅಥವಾ ಬೇರೆ ಬಾಳೆ ಬೆಳೆಗಳನ್ನ ಬೆಳೀರಿ. ಸೊ ಈ ರೀತಿ ಯಾವುದೇ ಬೆಳೆ ಬೆಳೆದರೂ ಸಹ ನೀವು ತೆಂಗಿನೊಳಗೆ ಟ್ರ್ಯಾಕ್ಟರ್ ಉಳುಮೆಯನ್ನು ಕಡಿಮೆ ಮಾಡಿ. ನೀವು ಕಳೆ ಹೊಡಿಬೇಕಾ, ನೀವು ನಮ್ಮ ಕೈನಲ್ಲಿ ಬರೋದ ಬ್ರಷ್ ಕಟ್ಟರ್ನ ಉಪಯೋಗ ಮಾಡಿ ನೀವು ಕಳೆ ಹೊಡಿರಿ. ಈ ರೀತಿ ಮೆಥಡ್ಗಳನ್ನ ಅಳವಡಿ. ಇದೇ ಸುಧಾರಿತ, ಇದೇ ಉತ್ತಮ ಬೇಸಾಯ ಕ್ರಮ, ಸುಧಾರಿತ ಬೇಸಾಯ ಕ್ರಮಗಳೆಲ್ಲ ಇವು ಉತ್ತಮ ಬೇಸಾಯ ಕ್ರಮ. ಇನ್ನೊಂದು ಕರೆ ಇದೆ ನೋಡೋಣ, ಯಾರು ಮಾಡಿದ್ದಾರೆ ಅಂತ ಹೇಳಿ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ಅಡುಗೂರಿಂದ ಡಿ ಧರಣೇಂದ್ರ. ಧರಣೇಂದ್ರ ಅವ್ರು ಮಾತಾಡಿ. ನಮಸ್ತೆ ಸರ್. ಈಗ ಈ ಟೈಮಲ್ಲಿ ಹಿಮ ಬೀಳುತ್ತಲ್ಲ ಸರ್, ಹಿಮ ಬಿದ್ದಾಗ ತೆಂಗಿನಲ್ಲಿ ಹರಳುದಿರುತ್ತೆ. ಹೌದು. ಆಮೇಲೆ ಮಾವಿನಲ್ಲಿ ಹೂವು ಬೂದಿ ರೋಗ ಬರುತ್ತೆ ಸರ್. ಹೌದು ಹೌದು. ಈ ತೆಂಗಿನಲ್ಲಿ ಉದುರೋದಕ್ಕೆ ಏನ್ ಕ್ರಮ? ಇಲ್ಲ, ಮಾವಿನಲ್ಲಿ ಬೂದಿ ರೋಗ ಬರೋದಕ್ಕೆ ಅದಕ್ಕೊಂದು ಫಂಗಸ್ ಕಾರಣ ಧರಣೇಂದ್ರ ಅವರೇ. ಅದ್ ಮಾವಿಗೂ ಇದಕ್ಕೂ ಲಿಂಕ್ ಇಲ್ಲ. ಒಂದು ಫಸ್ಟ್ ಅಲ್ಲಿ ನಿಮ್ಗೆ ದಟ್ಟವಾದ ಬಂದಾಗ ಫಂಗಸ್ ಇನ್ಫೆಕ್ಷನ್ ಆಗ್ತದೆ, ಕೆಳಗಡೆ ಡೌನ್ ಮಿಲ್ಡ್ಯೂ ಬರ್ತದೆ, ಅದು ಇನ್ಫೆಕ್ಷನ್ ಆಗ್ತದೆ. ತೆಂಗಿನಲ್ಲಿ ಯಾಕಂಗಾಗ್ತದೆ ಅಂತ ಹೇಳಿದ್ರೆ, ಈ ಕಾಲದಲ್ಲಿ ನಮ್ಮ ಜೇನಿನ ಆಕ್ಟಿವಿಟಿ ಸ್ವಲ್ಪ ಕಡಿಮೆ ಇರ್ತದೆ ತೋಟದಲ್ಲಿ ಚಳಿಗಾಲದಲ್ಲಿ. ಚಳಿಗಾಲದಲ್ಲಿ ಸೊ ಜೇನಿನ ಆಕ್ಟಿವಿಟಿ ಕಡಿಮೆ ಇರೋದ್ರಿಂದ ಮತ್ತೆ ಏನೋ ವಾತಾವರಣದಲ್ಲಿ ಈ ತೇವಾಂಶ ಅಂತೀವಲ್ಲ, ತೇವಾಂಶ ಈ ಟೈಮಲ್ಲಿ ಕಡಿಮೆ ಇರ್ತದೆ. ತೇವಾಂಶ ಕಡಿಮೆ ಇರ್ತದೆ, ಈಗ ಒಣ ಹವೆ ಜಾಸ್ತಿ ಇರ್ತದೆ ಈಗ. ಅದರಿಂದ ಆ ಹೂವಿನ ತೆಂಗಿನಲ್ಲಿ ಹೂಗಳೇನು ಫಾರ್ಮೇಷನ್ ಆಗ್ತವೆ, ಅದರದ್ದು ಲೈಫ್ ಸ್ಪ್ಯಾನ್ ಕಡಿಮೆ ಇರ್ತದೆ. ಅದು ಆ ಟೈಮಿಗೆ ಸರಿಯಾಗಿ ಪಾಲಿನೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಹೂ ಉದುರಾಯಿ ಬಿಡ್ತವೆ, ಹೂ ಉದುರಾಯಿ ಬಿಡ್ತವೆ. ಮತ್ತೆ ಇನ್ನೊಂದು ನಾವೇನ್ ಹೇಳ್ತೇವೆ, ತೆಂಗು ಈ ಸಮಯದಲ್ಲಿ ಆಕ್ಚುಲಿ ಹೂ ಚೆನ್ನಾಗಿ ಬಿಡ್ತದೆ ತೆಂಗು. ಯಾಕೆಂದ್ರೆ ನಮ್ಗೆ ಫಸ್ಟ್ ಫಸಲು ಬರುವಂತದ್ದೇ ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು ಫಸಲ ನಾವು ಫಸ್ಟ್ ಫಸಲು ಅಂತೀವಿ ತೆಂಗಿನಲ್ಲಿ. ಯಾವತ್ತೂ ಈಗೇನ ತೆಂಗಿನಕಾಯಿ ಕೀಳ್ತಾ ಇದ್ವಿ, ಇದನ್ನ ಕೂಳೆ ಬೆಳೆಗಳು ಅಂತೀವಿ ನಾವು. ಸೊ ಮಾರ್ಚ್ ಏಪ್ರಿಲ್ ಇಂದ ಹಿಡಿದು ಅಪ್ ಟು ಅಕ್ಟೋಬರ್ ವರೆಗೆ, ಸೆಪ್ಟೆಂಬರ್ ಅಕ್ಟೋಬರ್ ಬರುವಂತ ಬೆಳೆಗಳು ಉತ್ತಮ ಬೆಳೆ. ಅದಾದ್ಮೇಲೆ ನವಂಬರ್ ಡಿಸೆಂಬರ್ ಕೂಳೆ ಬೆಳೆ ಅಂತ ಕೇಳ್ತೀವಿ. ಈಗ ಎಲ್ಲಾ ತೋಟದಲ್ಲೂ ಕಾಯಿ ಕಡಿಮೆ ಇರ್ತದೆ ಯೂಸ್ವಲಿ. ಈಗ ಕಾಯಿ ನೀವು ಕೇಳ್ತೀವಿ ಯಾರು ತೆಂಗಿನ ತೋಟದಲ್ಲಿ 5,000 ಕಾಯಿ ಕಳೆದ್ರೆ, ಈಗ ಬೀಳೋದೇ 2,000 ಕಾಯಿಗಳೀಗ ಈ ಕಾಲದಲ್ಲಿ. ಅದು ಸರ್ವೇ ಸಾಮಾನ್ಯ ಅದು. ಸೊ ಅದರಿಂದ ಈ ಕಾಲದಲ್ಲಿ ಯಾಕೆ ಹೂ ಜಾಸ್ತಿ ಉದುರ್ತವೆ ಅಂತ ಹೇಳಿದ್ರೆ, ಹೂ ಜಾಸ್ತಿ ಕಡ್ತವೆ, ಯಾಕೆಂದ್ರೆ ಮುಂಗಾರು ಮುಗ್ದಿರ್ತದೆ. ಈಗ ಹೂ ಜಾಸ್ತಿ ಸರ್ವೇ ಸಾಮಾನ್ಯ ಹೂವನ್ನು ಸಹ ಜಾಸ್ತಿ ಕಡ್ತವೆ ಈಗ. ಅದರಿಂದ ಪಾಲಿನೇಷನ್ ಎಷ್ಟು ಬೇಕೋ ಅಷ್ಟು ಆಗ್ತದೆ, ಉಳಿದ ಹೂ ಉದುರುತ್ತವೆ. ಬಟ್ ಎಷ್ಟು ಬೇಕೋ ಅಷ್ಟು ಫಸಲು ಕಡ್ತದೆ ಈಗ ತೆಂಗಿನ ಬಂದಲ್ಲ ಅಂತ ಅಷ್ಟೇನು ಆಗೋದಿಲ್ಲ. ಅದರಿಂದ ಒಂದು ಜೇನು ಆಕ್ಟಿವಿಟಿ ಚೆನ್ನಾಗಿರ್ಬೇಕಾಗ್ತದೆ. ಎರಡನೇದು ನೀರನ್ನು ನೀವು ಸ್ವಲ್ಪ ಈ ಟೈಮಲ್ಲಿ ಅಕಸ್ಮಾತ್ ನಿಮಗೆ ನೀರಾವರಿ ಇದ್ದರೆ ಸ್ವಲ್ಪ ನೀರನ್ನು ಭಾಳ ಏನು ಸೌಮ್ಯವಾಗಿ ಮತ್ತು ಮಿತವಾಗಿ ನೀವು ನಿರ್ವಹಣೆ ಮಾಡಬೇಕಾಗ್ತದೆ. ಹಾಗೆ ಮಾಡಿದರೆ ಭಾಳ ಅನುಕೂಲ ಆಗ್ತದೆ. ಸೊ ಆ ನಿಟ್ಟಲ್ಲಿ ನಾನೇನು ನೀರಿನ ನಿರ್ವಹಣೆ ಹೇಳಿದ್ನಲ್ಲ ನಿಮ್ಗೆ ಈಗಾಗಲೇ, ಸೊ ನೀರಿನ ನಿರ್ವಹಣೆಯಿಂದ ಭಾಳ ಸೂಕ್ತವಾಗಿ ನೀವು ಪಾಲನೆ ಮಾಡಿ. ಜೊತೆಗೆ ಆ ಮರಗಳಿಗೆ ನೀವು ಏನು ಬೇರೆ ಚಿಂತನೆ ಮಾಡೋದು ಬೇಡ. ಏನೋ ಅಳು ಉದುರುತ್ತದೆ, ಜಾಸ್ತಿ ಹೂ ಉದುರುತ್ತವೆ, ನಾವೇನು ಸಿಂಪರಣೆ ಮಾಡಬೇಕು, ಔಷಧಿ ಸಿಂಪರಣೆ ಮಾಡೋದು, ಆ ನಿಟ್ಟಲ್ಲಿ ತಾವೇನು ಯೋಚನೆ ಮಾಡೋದು ಬೇಡ. ಏನೂ ಇಲ್ಲ, ತೆಂಗಿಗೀಗ ಈ ಕಾಲದಲ್ಲಿ ನೀರು ನಿರ್ವಹಣೆಯೇ ಮುಖ್ಯ. ನೀವು ನೀರು ನಿರ್ವಹಣೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತೀರೋ, ಜೊತೆಗೆ ಈಗ ನೀರು ನೀವು ಆಲ್ರೆಡಿ ನೀರು ತೆಂಗು ಉಪಯೋಗ ಮಾಡ್ತೀರಿ, ಈಗಾಗಲೇ ನಾವು ಪಾತಿ ಸಿಸ್ಟಮ್ ಹೇಳಿದ್ನಲ್ಲಿ ನಿಮಗೆ ಪಾತಿ ಪದ್ಧತಿ ಮಾಡುವಂಥದ್ದು, ಆ ಪದ್ಧತಿ ನೀವು ಅಳವಡಿಸ್ಕೊಳ್ಳಿ ಧರಣೇಂದ್ರ ಅವರೇ, ನೀವು ಉತ್ತಮ ರೈತರಿದ್ದೀರಿ, ನೀವು ಆ ಪಾತಿ ಮೆಥಡ್ನ ಮಾಡಿ ನೀವು, ಭಾಳ ಅನುಕೂಲ ಆಗ್ತದೆ. ಸೊ ಅದರಿಂದ ನಾನು ಹೇಳುವಂಥದ್ದು, ನಿಮ್ಮಂಥ ರೈತರುಗಳು ಮುಂದೆ ಬಂದು ಈ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಬೆಳೆಗಾರರಿಗೆ ಅನುಕೂಲ ಆಗ್ತದೆ, ತೆಂಗಿಗೂ ಸಹ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಮಾಡಿದ್ದೀನಿ ಸರ್, ನಾನು ಪಾತಿ ಪದ್ಧತಿನೂ ಮಾಡಿದ್ದೀನಿ ಸರ್. ಪಾತಿ ಒಳಗಡೆಗೆ ಬಿದ್ದಿದ್ದ ಸೋಗೆ ಮತ್ತೆ ಇದೆಲ್ಲ ಅಲ್ಲೇ ಕರಗಿಸ್ತೀನಿ ಸರ್. ಒಳ್ಳೇದು, ನೀವು ಮಾಡೋದಲ್ಲ ಧರಣೇಂದ್ರ ಅವರೇ, ಅದಕ್ಕೆ ನೀವು ಒಳ್ಳೆ ರೈತ, ನನಗೆ ಗೊತ್ತು ನೀವು ಒಳ್ಳೆ ರೈತರು ಅಂದಿದ್ದು. ನೀವೇನು ಮಾಡಬೇಕು, ನಿಮ್ಮ ಜೊತೆಗೆ ಆ ಮರಗಳಿಗೆ ನೀವು ಏನು ಬೇರೆ ಚಿಂತನೆ ಮಾಡೋದು ಬೇಡ. ಏನೋ ಅಳು ಉದುರುತ್ತದೆ, ಜಾಸ್ತಿ ಹೂ ಉದುರುತ್ತವೆ, ನಾವೇನು ಸಿಂಪರಣೆ ಮಾಡಬೇಕು, ಔಷಧಿ ಸಿಂಪರಣೆ ಮಾಡೋದು, ಆ ನಿಟ್ಟಲ್ಲಿ ತಾವೇನು ಯೋಚನೆ ಮಾಡೋದು ಬೇಡ. ಏನೂ ಇಲ್ಲ, ತೆಂಗಿಗೀಗ ಈ ಕಾಲದಲ್ಲಿ ನೀರು ನಿರ್ವಹಣೆಯೇ ಮುಖ್ಯ. ನೀವು ನೀರು ನಿರ್ವಹಣೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತೀರೋ, ಜೊತೆಗೆ ಈಗ ನೀರು ನೀವು ಆಲ್ರೆಡಿ ನೀರು ತೆಂಗು ಉಪಯೋಗ ಮಾಡ್ತೀರಿ, ಈಗಾಗಲೇ ನಾವು ಪಾತಿ ಸಿಸ್ಟಮ್ ಹೇಳಿದ್ನಲ್ಲಿ ನಿಮಗೆ ಪಾತಿ ಪದ್ಧತಿ ಮಾಡುವಂಥದ್ದು, ಆ ಪದ್ಧತಿ ನೀವು ಅಳವಡಿಸ್ಕೊಳ್ಳಿ ಧರಣೇಂದ್ರ ಅವರೇ, ನೀವು ಉತ್ತಮ ರೈತರಿದ್ದೀರಿ, ನೀವು ಆ ಪಾತಿ ಮೆಥಡ್ನ ಮಾಡಿ ನೀವು, ಭಾಳ ಅನುಕೂಲ ಆಗ್ತದೆ. ಸೊ ಅದರಿಂದ ನಾನು ಹೇಳುವಂಥದ್ದು, ನಿಮ್ಮಂಥ ಜೊತೆಗೆ ಆ ಮರಗಳಿಗೆ ನೀವು ಏನು ಬೇರೆ ಚಿಂತನೆ ಮಾಡೋದು ಬೇಡ. ಏನೋ ಅಳು ಉದುರುತ್ತದೆ, ಜಾಸ್ತಿ ಹೂ ಉದುರುತ್ತವೆ, ನಾವೇನು ಸಿಂಪರಣೆ ಮಾಡಬೇಕು, ಔಷಧಿ ಸಿಂಪರಣೆ ಮಾಡೋದು, ಆ ನಿಟ್ಟಲ್ಲಿ ತಾವೇನು ಯೋಚನೆ ಮಾಡೋದು ಬೇಡ. ಏನೂ ಇಲ್ಲ, ತೆಂಗಿಗೀಗ ಈ ಕಾಲದಲ್ಲಿ ನೀರು ನಿರ್ವಹಣೆಯೇ ಮುಖ್ಯ. ನೀವು ನೀರು ನಿರ್ವಹಣೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತೀರೋ, ಜೊತೆಗೆ ಈಗ ನೀರು ನೀವು ಆಲ್ರೆಡಿ ನೀರು ತೆಂಗು ಉಪಯೋಗ ಮಾಡ್ತೀರಿ, ಈಗಾಗಲೇ ನಾವು ಪಾತಿ ಸಿಸ್ಟಮ್ ಹೇಳಿದ್ನಲ್ಲಿ ನಿಮಗೆ ಪಾತಿ ಪದ್ಧತಿ ಮಾಡುವಂಥದ್ದು, ಆ ಪದ್ಧತಿ ನೀವು ಅಳವಡಿಸ್ಕೊಳ್ಳಿ ಧರಣೇಂದ್ರ ಅವರೇ, ನೀವು ಉತ್ತಮ ರೈತರಿದ್ದೀರಿ, ನೀವು ಆ ಪಾತಿ ಮೆಥಡ್ನ ಮಾಡಿ ನೀವು, ಭಾಳ ಅನುಕೂಲ ಆಗ್ತದೆ. ಸೊ ಅದರಿಂದ